ಸ್ವಾಮಿ ಸ್ಪಷ್ಟನೆ. ಹಾಗೂ ವಿಶ್ವವಿದ್ಯಾಲಯಗಳನ್ನು ಮುಚ್ಚುವ ರಾಜ್ಯ ಸರ್ಕಾರದ ನಿರ್ಧಾರದ ವಿರುದ್ದ ಬಿಜೆಪಿ ಅಸಮಾಧಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ ಎಫ್ಎಂ. ಕಿಸಾನ್ ವಾಣಿ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಹಿಂಗಾರು ಹಂಗಾಮಿನ ಆಲೂಗೆಡ್ಡೆ ಹಾಗೂ ಶುಂಠಿ ಬೆಳೆಯಲ್ಲಿನ ಅನುಭವ ಕುರಿತಂತೆ ಅರಸೀಕೆರೆ ತಾಲೂಕು ಬಾಗಿವಾಳು ಗ್ರಾಮದ ಯುವ ಪ್ರಗತಿಪರ ಕೃಷಿಕ ಬಿಜೆ ವೇಣುಗೋಪಾಲ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಅರಸೀಕೆರೆ ತಾಲೂಕು ಬಾಗಿವಾಳು ಗ್ರಾಮದ ಯುವ ಪ್ರಗತಿಪರ ಕೃಷಿಕ ವೇಣುಗೋಪಾಲ್ ಅವರು ನಮ್ಮೊಂದಿಗೆ ಇದ್ದಾರೆ. ಅವರು ಯುವಕರು ಕೃಷಿಯಲ್ಲಿ ಆಸಕ್ತಿಯನ್ನು ವಹಿಸಿ ಕೃಷಿಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಅನೇಕ ವಿಧದ ತರಕಾರಿ ಬೆಳೆಗಳನ್ನು ಅವರು ಪ್ರತಿ ವರ್ಷವೂ ಕೂಡ ಬೆಳೀತಾರೆ. ಆ ಮೂಲಕ ಆರ್ಥಿಕವಾಗಿ ಸಬಲತೆಯನ್ನು ಸಾಧಿಸಿಕೊಂಡಿದ್ದಾರೆ. ಚಿಕ್ಕ ವಯಸ್ಸಿನಲ್ಲೇ ಯಾಕೆ ಕೃಷಿ ಮಾಡಬೇಕು ಅಂಥೇಳಿ ಅನ್ನಿಸ್ತು, ಮತ್ತು ಹೇಗೆ ಅವರ ಕೃಷಿ ಬದುಕನ್ನು ಕಟ್ಟಿಕೊಂಡಿದ್ದಾರೆ, ಕೃಷಿಯಲ್ಲಿ ಏನೆಲ್ಲ ಸಾಧನೆಯನ್ನು ಮಾಡಿದ್ದಾರೆ ಅನ್ನುವಂಥ ವಿಚಾರಗಳ ಜೊತೆಗೆ ಇರುವ ಸುಮಾರು 11 ಎಕರೆ ಜಮೀನು ಅಲ್ಲದೆ ಇನ್ನೂ ಒಂದು 9 ಎಕರೆ ಹೆಚ್ಚುವರಿಯಾಗಿ ಮಾಡಿಕೊಂಡು ಅದನ್ನು ವಾರಕ್ಕೆ ಅಂಥೇಳಿ ಮಾಡಿಕೊಂಡು ಅದರಲ್ಲೂ ಕೂಡ ವಿವಿಧ ತರಕಾರಿ ಬೆಳೆಗಳನ್ನು ಅವರು ಬೆಳೀತಾ ಇದ್ದಾರೆ. ಅವರ ಕೃಷಿ ಬದುಕಿನ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನು ಈಗ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ವೇಣುಗೋಪಾಲ್ ಅವರು. ನಮಸ್ಕಾರ ಸರ್. ಎಷ್ಟು ವಯಸ್ಸು ತಮಗೆ? ನಮಗೆ 34 ಸರ್. 34 ವರ್ಷ. ಏನು ಓದಿದ್ರಿ ಸರ್? ನಾನು ಐಟಿಐ ಮಾಡಿದ್ದೆ. ಐಟಿಐ ಮಾಡಿದ್ರಿ. ಮುಂದಕ್ಕೆ ಓದ್ಲಿಲ್ವಾ? ಇಲ್ಲ ಸರ್. ಮುಂದಕ್ಕೆ ಓದಬಾರ್ದು ಅಂತನೋ ಅಥವಾ ಏನು, ಏನು ಒತ್ತಡದಿಂದ ಓದಲಿಲ್ಲ? ಇಲ್ಲ ಸರ್, ಓದಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ, ಅದಕ್ಕೆ ಅಲ್ಲಿಗೆ ಡ್ರಾಪ್ಔಟ್ ಮಾಡಿದೆ. ತಂದೆ ಏನು ಕೆಲಸ ಮಾಡ್ತಾ ಇದ್ರು? ತಂದೆ ವ್ಯವಸಾಯ ಮಾಡಿದ್ರು, ಅವ್ರದ್ದು ಡಿಗ್ರಿ ಕಂಪ್ಲೀಟ್ ಆಯಿತು. ಹಂಗಾಗಿ ಅವರು ವ್ಯವಸಾಯದ ಫೀಲ್ಡಲ್ಲೇ ಇದ್ರು, ನಾವು ವ್ಯವಸಾಯದ ಫೀಲ್ಡಲ್ಲೇ ಇದ್ದೀವಿ. ತಂದೆ ಪದವಿ ಮಾಡಿದ್ರು ಕೂಡ ಅವರು ಕೂಡ ಕೃಷಿಯನ್ನೇ ಮಾಡ್ತಾ ಇದ್ರು. ಹೌದು ಸರ್. ಅಲ್ವಾ, ನೀವು ಕೂಡ ಕೃಷಿಯನ್ನೇ ಮಾಡಬೇಕು ಅಂತ ಹೇಳಿ ಮುಂದುವರಿಸಿದ್ರಿ. ಅದ್ರ ಬಗ್ಗೆ ಹೆಚ್ಚು ಆಸಕ್ತಿ ಇತ್ತು, ಅದಕ್ಕೆ ಕೃಷಿ ಕಡೆಗೆ ಒಲವು ಕೊಟ್ಟೆ ಸರ್. ಹೇಗೆ ಕೃಷಿ ಬಗ್ಗೆ ಅಷ್ಟೊಂದು ಆಸಕ್ತಿ ಬಂದಿದ್ದು ನಿಮಗೆ? ನಮ್ಮ ತಂದೆ ಅವ್ರ ಕಡೆಯಿಂದಲೇ ಬಂದಿದ್ದು ಸರ್. ಅವರು ಕೃಷಿ ಮಾಡ್ತಾ ಇದ್ರು, ನಿಮ್ಮನ್ನ ಬಾಲ್ಯದಿಂದಲೂ ಕೂಡ ಅನೇಕ ಕೆಲಸಗಳಲ್ಲಿ ತೊಡಗಿಸ್ತಾ ಇದ್ರು, ಹಂಗಾಗಿ ನಿಮ್ಗೆ ಆಸಕ್ತಿ ಬಂತು, ಕೃಷಿಯನ್ನೇ ಮುಂದುವರಿಸಿಕೊಂಡು ಹೋಗ್ಬೇಕು ಅಂತ ಹೇಳಿ ತಾವು ಕೂಡ ಕೃಷಿಯಲ್ಲಿ ಮುಂದುವರೆದ್ರಿ. ಹೌದು ಸರ್. ಎಷ್ಟು ಜಮೀನು ಇದೆ ವೇಣುಗೋಪಾಲ್ ನಿಮ್ಗೆ? ನಮ್ದೊಂದು 11 ಎಕರೆ ಇದೆ ಸರ್. 11 ಎಕರೆ ಜಮೀನು ಇದೆ. 11 ಎಕರೆ ಜಮೀನಲ್ಲಿ ಏನೇನು ಬೆಳಿತೀರಿ ನೀವು? ಸರ್, ನಾನು ಶುಂಠಿ, ಬಾಳೆ, ಕೋಸು, ಟೊಮೊಟೊ, ತೆಂಗು ಮೂಲ ಅದು ಪರ್ಯಾಯ ಇದೆ, ಆಲೂಗಡ್ಡೆ, ಬಾಳೆ, ಎಲ್ಲಾ ತರದ ಬೆಳೆನು ಬೆಳಿದ್ವಿ. ಕುಂಬಳ ಹಾಕಿದ್ದು ಮತ್ತೆ ಪರ್ಯಾಯವಾಗಿ ಒಂದು 9 ಎಕರೆ ನಮ್ಮ ಸ್ನೇಹಿತರದಿದೆ, ಅವ್ರನ್ನು ನಾವು ಪಾರ್ಟ್ನರ್ ಮಾಡ್ಕೊಂಡು ಅದರಲ್ಲೂ ವ್ಯವಸಾಯ ಮಾಡ್ತೀವಿ. ಈ ತರಕಾರಿ ಬೆಳೆಗಳನ್ನೇ ಹೆಚ್ಚಾಗಿ ಬೆಳಿಬೇಕು ಅಂತ ಹೇಳಿ ಯಾಕೆ ಮನಸ್ಸು ಮಾಡಿದ್ರಿ? ಸರ್, ಇಲ್ಲಿ ನಮಗೆ ಲೋಕಲಲ್ಲಿ ಒಬ್ರು ಬಾಬು ಅಂತ ಇದ್ದಾರೆ ಸರ್, ಅವರು ಯಥೇಚ್ಛವಾಗಿ ತರಕಾರಿ ಎಲ್ಲ ಕೃಷಿನೂ ಜಾಸ್ತಿ ಮಾಡ್ತಾರೆ ಸರ್. ಅವರು ಗೈಡ್ಲೈನ್ಸ್ ಮಾಡ್ತಾರೆ ಸರ್, ಇಂಥ ಟೈಮಲ್ಲಿ ಇಂಥದ್ದು ಬೆಳೆನೇ ಹಾಕ್ಬೇಕು ಅಂತ ನಮಗೆ. ಮತ್ತೆ ಬೀಜ ಆಗಲಿ, ಔಷಧಿ ಆಗಲಿ, ಎಲ್ಲಾನು ಅವರೇ ರೆಫರೆನ್ಸ್ ಮಾಡೋದು, ಬೀಜ ಕೊಡಿಸೋದು ಅವರೇ, ಇಂಥ ಬೀಜನ ಹಾಕ್ಬೇಕು, ಇಂಥ ಟೈಮಲ್ಲಿ ಹಾಕ್ಬೇಕು ಅಂತ ಹೇಳಿ ನಮಗೆ ಮಾಹಿತಿ ಕೊಡ್ತಾರೆ ಸರ್. ಹಂಗಾಗಿ ಅವರ ಸಲಹೆ ಮೇಲೆ, ಮಾರ್ಗದರ್ಶನದ ಮೇಲೆ ನೀವು ಬೆಳ್ಕೊಂಡು ಹೋಗ್ತಾ ಇದ್ದೀರಿ. ಹೌದು ಸರ್. ಅವರು ಯುವಕರಿಗೆ ಹೆಚ್ಚು ಸಪೋರ್ಟ್ ಮಾಡ್ತಾರೆ ಸರ್, ವ್ಯವಸಾಯ ಮಾಡೋಂಥ ಯುವಕರಿಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಸರ್. ಎಷ್ಟು ಜನರಿಗೆ ಹೀಗೆ ಮಾರ್ಗದರ್ಶನ ಮಾಡ್ತಾರೆ ಅವರು? ಅದು ತುಂಬಾ ಜನ ಇದ್ದಾರೆ ಸರ್, ಅದು ಕೌಂಟ್ಲೆಸ್, ಹೆಚ್ಚು ಕಮ್ಮಿ ಸಿಗಲ್ಲ, ಅದು ತುಂಬಾ ಅಪರೂಪದ ನಿಮಿಷ. ಹೌದು ಸರ್. ಅವ್ರಿಗೇನು ಉಪಯೋಗ ನಿಮಗೆಲ್ಲ ಹೇಳಿ ಬೆಳೆಸೋದ್ರಿಂದ? ಅವರಿಗೆ ಸರ್, ಕೃಷಿಕರು ಮೇಲ್ ಬರ್ಬೇಕು ಅನ್ನೋ ತುಂಬಾ ಆಸಕ್ತಿ ಇದೆ ಸರ್. ಅವರು ಹೆಚ್ಚು ಕಮ್ಮಿ ಒಂದು 50 ಎಕರೆ ವ್ಯವಸಾಯ ಮಾಡ್ತಾ ಇದ್ದಾರೆ ಸರ್. ಡೈಲಿ ಒಂದು 50 ಜನ ಲೇಬರ್ ಅವ್ರ ಹತ್ರ ಇರ್ತಾರೆ, ಅವ್ರ ಗೈಡ್ಲೈನ್ಸ್ ಅನ್ನ ನಾವು ಬೆಳ್ಕೊಂಡು ಹೋಗ್ತೀವಿ. ನೀರಾವರಿ ಸೌಲಭ್ಯ ಏನ್ ಮಾಡ್ಕೊಂಡಿದ್ರಿ? ನಮ್ಮ ಬೋರ್ವೆಲ್ ಇದೆ ಸರ್. ಬೋರ್ವೆಲ್ ಎಷ್ಟು ಬೋರ್ವೆಲ್ಗಳಿದಾವೆ? ಒಂದು 6 ಇದಾವೆ ಸರ್. ಆರ್ ಬೋರ್ವೆಲ್ ಅಲ್ಲೂ ನಿಮಗೆ ಸಮೃದ್ಧವಾಗಿ ನೀರು ಬರುತ್ತೆ? ಹೌದು ಸರ್. ಚೆನ್ನಾಗಿ ಬರ್ತಾ ಇದೆ, ವರ್ಷ ಪೂರ್ತಿ ತರಕಾರಿ ಬೆಳಿಲಿಕ್ಕೆ ಅನುಕೂಲ ಆಗುತ್ತೆ. ಇದೇ ತರ ಮಳೆಗಾಲ ಆಗ್ತಿದ್ರೆ ವರ್ಷ ಪೂರ್ತಿ ಓಡುತ್ತೆ, ಮಳೆ ಆಗಲಿಲ್ಲ ಅಂದ್ರೆ ನೀರು ಡ್ರಾಪ್ ಔಟ್ ಆಗುತ್ತೆ. ತೆಂಗಿನ ತೋಟ ಎಷ್ಟಿದೆ ನಮ್ದು? 11 ಎಕರೆನ ತೆಂಗಿನ ತೋಟನೇ, ಅದ್ರ ಮಧ್ಯೆ ನಾವು ಪರ್ಯಾಯವಾಗಿ ಬೇರೆ ಬೆಳೆ ಬೆಳಿತೇವೆ. ಎಷ್ಟು ಕಾಯಿ ಬೀಳುತ್ತೆ ವರ್ಷದಲ್ಲಿ? ಮಳೆಗಾಲ ಆಗ ಹೋಗ್ಬಿಟ್ಟು ತೆಂಗು ಹೋಗ್ಬಿಡ್ತು, ಒಂದ್ 10,000 ತೆಂಗ ಕಾಯಿ ಆಗುತ್ತೆ. ಮಧ್ಯ ಮಧ್ಯ ಹೋಗಿರೋಕೆ ಈಗ ಮತ್ತೆ ಹೊಸದಾಗಿ ಸಸಿ ಕಟ್ಟಿದೀವಿ, ಅದ್ರ ಮಧ್ಯಕ್ಕೆ ಅಡಿಕೆ ಹಾಕಿದೀವಿ ಈಗ. ಯಾಕೆಂದ್ರೆ ಈಗ ಒಂದ್ 3 ವರ್ಷದಿಂದ ಚೆನ್ನಾಗಿ ಮಳೆಗಾಲ ಆಗ್ತೈತೆ, ಹಂಗಾಗಿ ಅಡಿಕೆ ಬೆಳ್ಕೊಂಡು ಹೋಗ್ತಾ ಇದ್ರಿ. ತೆಂಗಿಗೇನು ಹೆಚ್ಚು ಆಸಕ್ತಿ ತೋರಿಸ್ತಾ ಇಲ್ಲ? ಇಲ್ಲ, ತೆಂಗಿನ ಕಡೆಗೆ ಹೆಚ್ಚಿಗೆ ಗಮನ ಇಲ್ಲ ಸರ್. ಈಗ ತೆಂಗಿನ ತೋಟದಲ್ಲಿ ತರಕಾರಿ ಬೆಳಿತಿರಲ್ಲ, ಬಿಸಿಲು ಬೀಳದ ಏನು ಸಮಸ್ಯೆ ಆಗೋದಿಲ್ವಾ ಸರ್? ನಾವು ಕುಂಟಿಗೆ ಒಂದು ತೆಂಗಿನ ಗಿಡ ಹಾಕಿದೀವಿ ಸರ್, ಹಂಗಾಗಿ ದೂರ ಇದೆ, ಮಧ್ಯ ಪರ್ಯಾಯ ಬೆಳೆ ಬೆಳಿಬಹುದು. ಈಗ ಕುಂಟೆಗೆ ಒಂದು ಅಂತ ಅಂದ್ರೆ ಎಷ್ಟೆಷ್ಟು ಅಡಿಗೆ ಬರುತ್ತೆ ತೆಂಗು? 30-30 ಅಡಿಗೆ ಬರುತ್ತೆ. 30-30 ಅಡಿಗೆ ಬರುತ್ತೆ. ಆತರ ಹಾಕೋದ್ರಿಂದ ಅನುಕೂಲ, ಮಧ್ಯ ಬೇರೆ ಪರ್ಯಾಯ ವ್ಯವಸಾಯ ಮಾಡಬಹುದು, ಪರ್ಯಾಯ ಬೆಳೆ ಬೆಳಿಬಹುದು, ಏನ್ ಬೇಕಾದ್ರೂ ಬೆಳಿಬಹುದು. ಈ ತರಕಾರಿ ಬೆಳೆಯಕ್ಕೆ ಪ್ರಾರಂಭ ಮಾಡಿದ್ದು ಯಾವಾಗ ನೀವು? ಸರ್, ನಮ್ದು 2008 ಕಂಪ್ಲೀಟ್ ಆಯ್ತು ಐಟಿ. 2008 ನಾವು ವ್ಯವಸಾಯಕ್ಕೆ ಬಂದ್ಬಿಟ್ಟು. ಆಲೂಗಡ್ಡೆ ಬಹಳ ಇಷ್ಟಪಟ್ಟು ಬೆಳಿತೀರಲ್ವಾ? ಹೌದು ಸರ್. ಎಷ್ಟು ವರ್ಷದಿಂದ ಬೆಳಿತಾ ಇದ್ರೆ ಸರ್? ಈಗ 3 ವರ್ಷದಿಂದ ಬೆಳಿತಾ ಇದೆ. ಆಲೂಗಡ್ಡೆ ಇತ್ತೀಚೆಗೆ ತುಂಬಾ ಜನ ಬಿಟ್ಬಿಟ್ರು ಆಲೂಗಡ್ಡೆ ಬೆಳೆಯಂತದನ್ನ, ಕಾಯಿಲೆ ಬರುತ್ತೆ, ರೋಗ ಬರುತ್ತೆ, ಅದರಿಂದ ಏನು ಉಪಯೋಗ ಆಗೋದಿಲ್ಲ ಅಂತ ಹೇಳಿ. ನೀವ್ ಯಾಕೆ ಇಷ್ಟೊಂದು ಆಸಕ್ತಿ ತೋರಿಸ್ತಾ ಇದ್ರಿ ಸರ್? ಲೇಬರ್ ಸಮಸ್ಯೆ ತುಂಬಾ ಬರುತ್ತೆ, ಮಿಷಿನರಿ ಐಟಮ್ ಯೂಸ್ ಮಾಡ್ಕೊಂಡ್ರೆ ಲೇಬರ್ ಸಮಸ್ಯೆನೆ ಬರಲ್ಲ. ನಮಗೆ ಹಾಕಕ್ಕೂ ಮಿಷಿನ್ ಇದೆ, ಕೀಳಕ್ಕೂ ಮಿಷಿನ್, ಮತ್ತೆ ಔಷಧಿ ಸ್ಪ್ರೇ ಮಾಡಕ್ಕೆ ಡ್ರೋನ್ ಸ್ಪ್ರೇ ಮಾಡಿಸ್ತೀವಿ. ಹಂಗಾಗಿ ಆಲೂಗಡ್ಡೆ ಮತ್ತೆ ಡ್ರಿಪ್ ಮಾಡಿಬಿಟ್ರೆ, ಒಂದ್ಸರಿ ಇನ್ವೆಸ್ಟ್ಮೆಂಟ್ ಮಾಡಿ ಒಂದ್ಸರಿ ಕೆಲಸ ಮಾಡಿಬಿಟ್ರೆ ಇನ್ ನೆಕ್ಸ್ಟ್ ಟೈಮ್ ಕೀಳ್ಬೇಕಾದ್ರೆ ಅಷ್ಟೇ. ಗೊಬ್ಬರ ಎಲ್ಲಾನು ವಾಟರ್ ಸಲಬಲ್ ಡ್ರಿಪ್ಪಲ್ಲೇ ಕೊಟ್ಬಿಡ್ತೀವಿ. ಮಿಷಿನಲ್ಲಿ ಹಾಕ್ಸೋದ್ರಿಂದ ಹೆಚ್ಚು ಇಳುವರಿನೂ ಬರುತ್ತೆ, ಚೆನ್ನಾಗೂ ಇರುತ್ತೆ. ಈ ಕೃಷಿ ಕಾರ್ಮಿಕರನ್ನೇನು ಹೆಚ್ಚಾಗಿ ನೀವು ಅವಲಂಬಿಸಿಲ್ಲ ಆಲೂಗಡ್ಡೆ ವಿಷಯಕ್ಕೆ ಸಂಬಂಧಪಟ್ಟಂಗೆ? ಇಲ್ಲ ಸರ್, ಕಮ್ಮಿ ಕೀಳ್ಬೇಕಾದ್ರೆ ಒಂದ್ಸರಿ ಮಾತ್ರ ಲೇಬರ್ ಸಮಸ್ಯೆ ಇರುತ್ತೆ ಅಷ್ಟೇ. ಅದ್ಬಿಟ್ರೆ ಯಾವುದೇ ಥರದ ಸ್ಪ್ರೇ ಮಾಡಿದಾರೆ ನಾವೇ ಮಾಡ್ತೀವಿ, ಇಲ್ಲ ಯಥೇಚ್ಛವಾಗಿ ಮಾಡ್ಬೇಕು ಅಂದ್ರೆ ಲೇಬರ್ ಕರ್ಕೊಬತ್ತೀವಿ. ಹಂಗಾಗಿ ಆಲೂಗಡ್ಡೆ ಬೆಳಿಬೋದು ಸರ್. ಇದೀಗ ಎಷ್ಟು ಎಕರೆಗೆ ಹಾಕ್ತಾರೆ ಆಲೂಗಡ್ಡೆ ಸರ್? ಈ ವರ್ಷ ಒಂದು 6 ಎಕರೆ ಹಾಕಿದ್ದೆ, ಈಗ ಹಿಂಗಾರಲ್ಲಿ ಒಂದು 600 ಚೀಲ ಆಯ್ತು, ಮುಂಗಾರಲ್ಲಿ ಒಂದು 450 ಚೀಲ ಆಯ್ತು. ಮುಂಗಾರಲ್ಲಿ 2,500 ರೂಪಾಯಿ ಕೊಟ್ಟಿದ್ದು, ಈಗ 6,000-6,500 ತನಕ ರೇಟ್ ಇತ್ತು ಸರ್. ಬರೀ ಪೆಪ್ಸಿನೇ, ಬಾಬು ಅಂತ ಹೇಳಿದ್ನಲ್ಲ ಅವರೇ ಬೀಜ ಕೊಡಿಸಿದ್ದು, ಪೆಪ್ಸಿನೇ ಹಾಕಿದ್ದು ಸರ್ ಪೂರ್ತಿ. ಅವರೇ ಹೇಳಿದ್ರು ಪೆಪ್ಸಿ ಹಾಕಿದ್ರೆ ಮಾತ್ರ ರೇಟ್ ಬರುತ್ತೆ ಈಗ ಅಂದ್ರು, ಅವ್ರು ಹೇಳ್ದಂಗೆ ರೇಟು ಬಂತು. ಅದೇ ಮಾಮೂಲಿ ತಿನ್ನಗೆಂಡಿಗೆ 2,000-2,500 ಇಷ್ಟೇ ಬಂದದ್ದು, ಮುಂಗಾರಲ್ಲಿ ತಿನ್ನಗೆಂಡಿಗೆ ರೈಟ್ ಬಂತು, ಹಿಂಗಾರಲ್ಲಿ ಪೆಪ್ಸಿಗೆ ರೈಟ್ ಬಂದದ್ದು. ಹೆಚ್ಚಾಗಿ ಯಾವ ಒಂದು ಹಂಗಾಮ್ನಲ್ಲಿ ಹಾಕ್ತಿರೋ ನೀವು? ಮುಂಗಾರಲ್ಲಿ ಜಾಸ್ತಿ ಹಾಕ್ತಾರ ಹಿಂಗಾರಲ್ಲಿ ಜಾಸ್ತಿ ಹಾಕ್ತಾರ? ಮುಂಗಾರು ಹಿಂಗಾರು ಅವರು ಹೇಳ್ತಾರೆ ಸರ್ ನಮಗೆ, ಈ ಟೈಮಲ್ಲಿ ಜಾಸ್ತಿ ಮಾಡಿದ್ರೆ ರೈಟು ಪಕ್ಕ ಸಿಗುತ್ತೆ ಅಂತ ಅವ್ರಿಗೆ ಮಾಹಿತಿ ಬರುತ್ತೆ. ಹಂಗಾಗಿ ಈ ಟೈಮ್ ನಮ್ಗೆ ಹೇಳಿದ್ರು ಎಷ್ಟು ಎಕರೆ ಇದ್ರು ಹಾಕಿ ಹಿಂಗಾರಲ್ಲಿ ಅಂತ ಅನ್ನೋದ್ರು. ನಮ್ಗೆ ಇದ್ದದ್ದು ಒಂದು 6 ಎಕರೆ ಜಾಗಿತ್ತಲ್ಲ, ಹಂಗಾಗಿ 6 ಎಕರೆಗೆ ಹಾಕಿದ್ದು. ಈ ಹಿಂಗಾರಲ್ಲಿ ಹಾಕಿದ್ರೆ ಯಾವ ಟೈಮಲ್ಲಿ ಹಾಕ್ಬೇಕು ಆಲೂಗಡ್ಡೆ? ಹಿಂಗಾರಲ್ಲಿ ಹಾಕಿದ್ರೆ ಆಗಸ್ಟ್ ಅಕ್ಟೋಬರ್ ಆ ತಿಂಗಳು, ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಅದರೊಳಗಡೆ ಬಿತ್ತನೆ ಆಗ್ಬೇಕು. ಡಿಸೆಂಬರ್ 15 ಕಿತ್ತು ಬಿಡ್ಬೇಕು ಸರ್, ಇಲ್ಲಾಂದ್ರೆ ಏನಾಗುತ್ತೆ ಬೇರೆ ಕಡೆ ಮಾಲ್ ಬಂದು ರೈಟ್ ಡೌನ್ ಆಗುತ್ತೆ. ಡಿಸೆಂಬರ್ 15 ಅದೊಂದು ಬರ ಹಂಗಿರ್ಬೇಕು, ಕಟಾವ್ ಬರ ಹಂಗಿರ್ಬೇಕು, ಹಂಗೆ ನಾವು ನೋಡ್ಕೊಂಡು ಹಾಕಬೇಕಾಗತ್ತೆ. ಇಂದೂರ್ ಅಂತ ಬರುತ್ತೆ ಸರ್, ಇಂದೂರಲ್ಲಿ ಡಿಸೆಂಬರ್ 15 ಸ್ಟಾರ್ಟ್ ಆಗುತ್ತೆ, ಇಂದೂರ್ ಮಾಲು ಸ್ಟಾರ್ಟ್ ಆಗಿಬಿಡುತ್ತೆ. 15 ನಮ್ದು ಹಾಸನ ಈ ಕರ್ನಾಟಕದ ಏನಾದ್ರೆ ಹೋದ್ರೆ ಮಾಲು ಪಾಸ್ ಆಗುತ್ತೆ. ಇಂದೂರ್ ಮಾಲ್ ಜಾಸ್ತಿ ಯಥೇಚ್ಛವಾಗಿ ಬೆಳಿತಾರೆ ಅಲ್ಲಿ ಇಂದೂರ್ ಸೈಡ್ ಎಲ್ಲ. ಹಂಗಾಗಿ ಡಿಸೆಂಬರ್ 15 ಕಟಾವ ಹಂಗ ಹಾಕೊಂಡ್ರೆ ನಮಗೆ ಒಳ್ಳೆ ರೇಟ್ ಸಿಗುತ್ತೆ. ಹಿಂಗಾರಿಗೆ ಸಾಮಾನ್ಯವಾಗಿ ಬೀಜ ಎಲ್ಲಿ ತರ್ತೀರಿ? ನಮಗೆ ಇದರಿಂದೆಲ್ಲ ತರಿಸ್ಕೊಡ್ತಾರೆ ಸರ್, ಮೀನು ಎಲ್ಲಿ ಬೀಜ ಇದು ಮಾಡ್ತಾರಲ್ಲ ಅಲ್ಲಿಂದಲೇ ಬರುತ್ತೆ, ಲೋಡ್ಗಟ್ಟಲೆ ಬರ್ತಾರೆ, ಇಲ್ಲಿ ಹ್ಯಾಂಡ್ ಪೋಸ್ಟಲ್ಲಿ ಡೆಲಿವರಿ ಇರ್ತೈತೆ. ಯಾವ ತಳಿ ಹಾಕತ್ತೀರ ಈ ಹಿಂಗಾರಲ್ಲಿ? FC3 ಹಾಕ್ತೀವಿ, FC5 ಹಾಕ್ತೀವಿ, FC11 ಹಾಕ್ತೀವಿ. FC11 ಚಂದ ಸರ್, ಅದು FC11 ರೋಗ ಕಮ್ಮಿ, 110 ದಿನಕ್ಕೆ ಬರುತ್ತೆ. FC3 85 ದಿನಕ್ಕೆ ಬರುತ್ತೆ, ರೋಗ ಜಾಸ್ತಿ ಇಳುವರಿ ಕಮ್ಮಿ. ಈ ಕಂಪ್ನಿಯಿಂದಾನೆ ಕೊಟ್ಬಿಡ್ತಾರ ಬೀಜನ ಉಚಿತವಾಗಿ ಕೊಡ್ತಾರ ಹೆಂಗೆ? ಇಲ್ಲ ಸರ್, ಬೀಜದ ರೇಟು 4,500 ಇತ್ತು ಸರ್, ಈಗ ನಾವು ತರಿಸ್ಕೊಂಡಿದ್ದು 4,500 ರೂಪಾಯಿ ಇತ್ತು. ಬೀಜದ ರೇಟ್ 4,500 ಇತ್ತು. ಕಂಪ್ನಿಯಿಂದ ಏನ್ ಕೊಡೋದಿಲ್ವಾ ಅದನ್ನ? ಇಲ್ಲ ಇಲ್ಲ ಸರ್, ಕಂಪ್ನಿಯಿಂದ ಏನ್ ಕೊಡಲ್ಲ. ಈ ಮಾಲ್ ಮಾತ್ರ ಅವರೇ ತಗೋತಾರೆ ಬೆಳೆದಿದ್ದ? ಇಲ್ಲ, ನಾವು ಬೆಂಗಳೂರಿಗೆ ಹಾಕೊಂಡು ಹೋಗ್ತೀವಿ ಸರ್, ನಾವ್ ಎಲ್ಲಾರ ಮಾರ್ಕೊಂಡು ಹೋಗ್ಬೋದು. ವ್ಯಾಪಾರಸ್ಥರು ಇಲ್ಲ ಜಮೀನಿಗೆ ಬರ್ತಾರೆ, ಇಲ್ಲಾರ ಕೊಡ್ಬೋದು, ಇಲ್ಲ ಬೆಂಗಳೂರಿಗಾರ ಹಾಕೊಂಡು ಹೋಗ್ಬೋದು. ಮಾಲ್ ಚೆನ್ನಾಗಿದ್ರೆ ಬೆಂಗಳೂರಿಗೆ ಹಾಕೊಂಡು ಹೋದ್ರೆ ಒಳ್ಳೆ ರೇಟ್ ಸರ್. ಈಗ ಎಲ್ಲ ಹಂತದಲ್ಲೂ ಕೂಡ ಯಂತ್ರಗಳನ್ನೇ ಬಳಕೆ ಮಾಡ್ತೀನಿ ಅಂತ ಹೇಳಿದ್ರೆ ಯಾವ್ಯಾವ ಕೆಲಸಕ್ಕೆ ಯಂತ್ರಗಳ ಬಳಕೆಯನ್ನ ಮಾಡ್ತೀರಾ, ಅದರಿಂದ ನಿಮ್ಗೆ ಏನೇನು ಅನುಕೂಲ, ಎಷ್ಟು ದುಡ್ಡು ಉಳಿತಾಯ ಆಗ್ತದೆ ಅದ್ರ ಬಗ್ಗೆ ಹೇಳಿ. ಸರ್, ಈಗ ಆಲೂಗಡ್ಡೆ ಹಾಕೋ ಮಿಷಿನ್ ಇದೆ, ಆಲೂಗಡ್ಡೆ ಹಾಕಕ್ಕೆ 1 acre ಒಂದು 3 hours ಟೈಮ್ ತಗೋತಾರೆ ವಿತ್ ಲೇಬರ್. ಅವ್ರು 5 ಲೇಬರ್ ಬರ್ತಾರೆ, ಗೊಬ್ಬರ ಎಲ್ಲಾನು ಅವರೇ ತಿಳ್ಕೆತಾರೆ, ಅವರೇ ಆಲೂಗಡ್ಡೆ ಹಾಕ್ತಾರೆ, ಹೋಗ್ತಾರೆ. 1,000 rupees ಆಗುತ್ತೆ ಸರ್. ಅದೇ ನಾವು ಎತ್ತಲ್ ಮಾಡೋದಾದ್ರೆ ಫಸ್ಟು ಆಲೂಗಡ್ಡೆ ಹಾಕಿಸಿ ಅದಕ್ಕೆ ಮತ್ತೆ ದಿಂಡು ಹೊಡಿಸಿ ಮತ್ತೆ ಕಳೆ ತೆಗೆಸ್ಬೇಕು, ಕುಂಟೆ ಹೊಡೆಸ್ಬೇಕು, ಮತ್ತೆ ನೇಗಿಲು ಬಿಡಿಸ್ಬೇಕು, ಸುಮಾರು ಖರ್ಚು ಬರುತ್ತೆ. ಇದು ಹಾಕೋದ್ರಿಂದ ಹಾಕಿದ 25 days ಒಂದ್ಸರಿ ಕಳೆನಾಶಕ ಸ್ಪ್ರೇ ಮಾಡ್ಕೊಂಡ್ಬಿಟ್ರೆ ಇನ್ನ ಕಳೆನೇ ಬರಲ್ಲ ಸರ್. ಹಂಗಾಗಿ ಈ ಒಂದು ಆಲೂಗಡ್ಡೆ ಹಾಕ್ಲಿಕ್ಕೆ ನಿಮಗೆ ಬಹಳ ಅನುಕೂಲ ಆಗ್ತಾ ಇದೆ. ಹಾ, ಮಿಷಿನರಿ ಐಟಮ್ ಇರೋದ್ರಿಂದ ಭಾರಿ ಅನುಕೂಲ ಆಗುತ್ತೆ. ಈಗ ದಿಂಡೇರ್ಸೋದು ಮತ್ತೆ ಈ ಕುಂಟೆ ಹೊಡೆಯೋದು ಅದಕ್ಕೆಲ್ಲ ಏನ್ ಮಾಡ್ತೀರಿ? ಇಲ್ಲ ಸರ್, ಅದು ಫಸ್ಟೇ ದಿಂಡು ಏರ್ಸ್ಕೊಂಡೆ ಇದು ಮಾಡ್ತೀವಿ. ರೆಡಿ ಏನು ಮಾಡಂಗಿಲ್ಲ, ಇನ್ನ ಫಸ್ಟೇ ದಿಂಡು ಬಂದ್ಬಿಡುತ್ತೆ. ಮೊದಲೇ ದಿಂಡು ಬಂದ್ಬಿಡುತ್ತೆ, ಒಂದ್ಸರಿ ಬಿತ್ತನೆ ಮಾಡೋದಷ್ಟೇ. ಸ್ಟಾರ್ಟಿಂಗ್ ಅದೇ ಬಿತ್ತನೆ ಮಾಡ್ಕೊಂಡು ದಿಂಡು ಏರ್ಸ್ಕೊಂಡು ಹೋಗುತ್ತೆ. ಅದಕ್ಕೆ ಡ್ರಿಪ್ ಪೈಪ್ ನಾವು ಪ್ರತಿ ಸಾಲ್ಗು ಒಂದೊಂದು ಡ್ರಿಪ್ ಪೈಪ್ ಹೊಳ್ಕೊಂಡು ನೀರು ಬಿಟ್ಕೋತೀವಿ ಅಷ್ಟೇ. ಮತ್ತೇನಾದ್ರು ಕುಂಟೆ ಹೊಡಿಬೇಕು, ಅದಕ್ಕೆ ಮಣ್ಣು ಏರಿಸಬೇಕು, ಆ ಥರದ್ದು ಏನು ಕೆಲಸ ಇಲ್ವೇ ಇಲ್ಲ? ಏನೂ ಇಲ್ಲ ಸರ್, ಅದನ್ನ ನೆಕ್ಸ್ಟ್ ಕೇಳೋದೊಂದೇ ಬಾಕಿ. ಈಗ ಒಂದೇ ಸರಿ ದಿಂಡು ಏರಿಸ್ಬಿಟ್ರೆ ಮಣ್ಣು ಕೂತ್ ಬಿಡುತ್ತೆ, ಈ ಗಡ್ಡೆ ದಪ್ಪ ಆಗ್ಲಿಕ್ಕೆ ಮತ್ತೆ ಒಳಗಡೆ ಹೋಗೋಕೆ ಏನ್ ತೊಂದರೆ ಆಗೋದಿಲ್ವಾ? ಇಲ್ಲ ಸರ್, ಅದಕ್ಕೆ ಎಲ್ಲ ಗೊಬ್ಬರಗಳು ಬರ್ತವೆ, ಭೂಮಿ ಸ್ಮೂತ್ ಹಾಕಿ SSP ಸಿಂಗಲ್ ಸೂಪರ್ ಫಾಸ್ಫೇಟ್ ಅಂತ ಬರುತ್ತೆ, ಅದನ್ನ ಭೂಮಿಗೆ ತಿರ್ಕೊಂಡ್ಬಿಟ್ರೆ ಭೂಮಿ ಸ್ಮೂತ್ ಆಗುತ್ತೆ, ಗೆಡ್ಡೆ ಎಲ್ಲ ಗ್ರೋತ್ ಆಗಕ್ಕೆ ಅನುಕೂಲ ಆಗುತ್ತೆ. ಹಂಗಾಗಿ ಗೊಬ್ಬರ ಫಸ್ಟೇ ನಾವು 1 acre 5 kg SSP, ಅಮೋನಿಯಂ ಸಲ್ಫೇಟ್ ಆಡ್ತಿಲ್ಲ, ಪೊಟಾಷ್ ಆಡ್ತಿಲ್ಲ, DAP ಆಡ್ತಿಲ್ಲ. 1 acre ಇಷ್ಟು ಸ್ಟಾರ್ಟಿಂಗ್ ಬಿತ್ತನೆ ಮಾಡ್ಬೇಕಲ್ಲ ತೆಲ್ಲಿಸ್ಬಿಡ್ತೀವಿ. ಅದಾದ್ಮೇಲೆ ಇನ್ನ ನೆಕ್ಸ್ಟ್ ವಾಟರ್ ಸಲಬಲ್, ಹೂವು ಆದ್ಮೇಲೆ 10-26 ಎಕರೆಗೆ ಹಾಕ್ತಿಲ್ಲ, 10-26 ಇನ್ನು ವಾಟರ್ ಸಲಬಲ್ ಕೊಟ್ಕೊಂಡು ಹೋಗ್ತೀವಿ. ಈಗ ಹಂಗಾರೆ ಬಿತ್ತನೆ ಒಂದ್ಸರಿ ಮಾಡಿದ್ರಿ ಅಂತ ಅಂದ್ರೆ ಮತ್ತೆ ಕೇಳದೆ ಕೆಲಸ ನಿಮ್ಗೆ. ಅದ್ರ ನಡುವೆ ಒಂಚೂರು ನೀರ್ ನೋಡ್ಕೋಬೇಕು, ಯಾವ್ಯಾವ ಟೈಮ್ ಗೊಬ್ಬರ ಹಾಕಬೇಕು ಆ ಗೊಬ್ಬರ ಹಾಕಬೇಕು. ನೀರು ಗೊಬ್ಬರ ಔಷಧಿ ಅಷ್ಟೇ, ಇನ್ನೇನು ಮಾಡಂಗಿಲ್ಲ ಸರ್. ಗೊಬ್ಬರ ಎಷ್ಟು ದಿವಸಕ್ಕೆ ಒಂದ್ಸರಿ ಕೊಡ್ತೀರಿ ಸರ್? ವಾಟರ್ ಸಲಬಲ್ 1 acre 1 day 1 kg ಅಂತ ಕನ್ಸಿಡರ್ ಮಾಡ್ತಾರೆ. 5 kg ಕೊಟ್ರೆ ಇನ್ನ ನೆಕ್ಸ್ಟ್ 5 days ಬಿಟ್ಟು 5 kg ಕೊಟ್ರೆ ಸಾಕು ಸರ್. 2 times ಕೊಟ್ರೆ ಸಾಕಾಗುತ್ತೆ? ಇಲ್ಲ ಇಲ್ಲ ಸರ್, 5-6 times ಕೊಡ್ತೀವಿ. ಯಾವ ಹೂವು ಆಗತ್ತಲ್ಲ ಆಗ 10-26 ಒಂದ್ಸರಿ ತಿಳ್ಕೊಂಡ್ಬಿಟ್ಟು ಆಮೇಲೆ ನೆಕ್ಸ್ಟ್ ವಾಟರ್ ಸಲಬಲ್ ಕೊಟ್ಕೊಂಡು ಹೋಗ್ತಾ ಇರ್ತೀವಿ. ಅದಾದ್ಮೇಲೆ ಮತ್ತೆ ಕೇಳೋದು ಅಂತ ಅಂದ್ರೆ ಅದರಲ್ಲೂ ಕೂಡ ಯಂತ್ರಗಳು ಬಳಕೆ ಮಾಡ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಯಾವ ಯಂತ್ರಗಳಿದಾವೆ, ಅದರಿಂದ ಏನ್ ಅನುಕೂಲ ಆಗುತ್ತೆ ಸರ್? ಈಗ 5 ಕೇಳ್ಬೋದು, ಇಂದ 3 ರೆಕ್ಕೆ ಬಿಚ್ಚಾಕಿ ಮುಂದ 2 ಕೇಳ್ಬೋದು. ಅದು ಮ್ಯಾನ್ಯಲ್ ಜಾಸ್ತಿ ಖರ್ಚು ಬರುತ್ತೆ, ಮಿಷಿನ್ ಬಂದೈತೆ ಸರ್ ಈಗ ಕೀಳಕ್ಕೆ. ಅದು ಎಲ್ಲಾನು ಗೆಂಡೆ ಸೇಮ್ ಮಟ್ಟೆ ಇಟ್ಟಂಗ್ ಮೇಲೆ ಇಟ್ಕೊಂಡು ಹೋಗುತ್ತೆ, ಬಾಚ್ಕೊಂಡು ಹೋಗೋದಷ್ಟೇ. ಅದು 1 acre 6,000 ಬರುತ್ತೆ ಸರ್ ಕೀಳಕ್ಕೆ. ನಮ್ದೇ ಓನ್ ಟ್ರ್ಯಾಕ್ಟರ್ ಇಂದ 5 ಕಿತ್ಕರ್ತೀವಿ ನಾವು, ಯಾವ ಗೆಂಡು ಡ್ಯಾಮೇಜ್ ಆಗಲ್ಲ, ಏನೂ ಅಲ್ಲ, ಭಾರಿ ನೀಟಾಗಿ ಬರ್ತದೆ. ಈಗ ಅದಕ್ಕೆ ಟ್ರ್ಯಾಕ್ಟರ್ ಹೋಗತ್ತರ ನೀವು ಸಂಯೋಜನೆ ಮಾಡ್ಕೊಂಡಿರ್ತೀರಾ ಹೆಂಗೆ ಇದೆಲ್ಲ ದಿಂಡೆಲ್ಲ? ಮಿಷಿನ್ ಅಲ್ಲಿ ಹಾಕಿದ್ರೆ ಮಾತ್ರ 5 ಕೀಳ್ಬೋದು, ಇಲ್ಲ ಅಂದ್ರೆ ಎತ್ತಲ ಹಾಕಿ 5 ಕೀಳಕ್ ಆಗಲ್ಲ, ಆಲೂಗಡ್ಡೆ ಡ್ಯಾಮೇಜ್ ಬಂದ್ಬಿಡುತ್ತೆ. ನೇರವಾಗಿರೋದಿಲ್ಲ ಅದು. ಹಂಗಾಗಿ ಈ ತರ ನಿಮ್ಗೆ ಯಂತ್ರಗಳ ಬಳಕೆ ಮಾಡ್ತಾ ಇರೋದ್ರಿಂದ ಅನುಕೂಲ ಆಗ್ತಾ ಇದೆ. ಕೃಷಿಲಿ ಮೈನ್ ಬೇಕಾಗಿರೋದೇ ಈಗ ವೈಜ್ಞಾನಿಕವಾಗಿ ಯಂತ್ರೋಪಕರಣಗಳು ಯೂಸ್ ಮಾಡ್ಕೋಬೇಕು, ಯಥೇಚ್ಛವಾಗಿ ಇಳುವರಿ ತೆಗಿಬೇಕು ಅಂದ್ರೆ ಅದನ್ನ ಯೂಸ್ ಮಾಡ್ಕೊಂಡು. ನೀವು 8 years ಈ ತರ ಯಂತ್ರಗಳ ಬಳಕೆ ಮಾಡ್ತಾ ಇದ್ರಿ ಸರ್? ಈಗ 4-5 years ಮಾಡ್ತಾ ಇದ್ದೀವಿ ಸರ್. ಮೊದಲೆಲ್ಲ ಇಷ್ಟು ಐಡಿಯಾಸ್ ಇರಲಿಲ್ಲ, ಇವರು ಸ್ವಂತವಾಗಿ ಅದೇ ಬಾಬು ಅಂತ ಅಂದಲ್ಲ, ಅವರೆಲ್ಲ ಯಂತ್ರೋಪಕರಣಗಳು ತಂದು ಅವರೇ ಕಳಿಸ್ಕೊಡ್ತಾರೆ. ಇನ್ನೊಬ್ರು ಶೇಖರಣ ಅಂತ ಅವರೇ, ಅವರು ಕಳಿಸ್ಕೊಡ್ತಾರೆ. ಲೇಬರ್ ಗಿಬರ್ ಎಲ್ಲ ಅವರೇ ಕಳಿಸ್ತಾರೆ ಸರ್. ಈಗ ಮೊದಲೆಲ್ಲ ಎತ್ತು ಮತ್ತೆ ಮನುಷ್ಯರನ್ನ ಬಳಕೆ ಮಾಡ್ತಿದ್ರಲ್ಲ, ಅವಾಗ ಹೆಂಗಿತ್ತು ಆಲೂಗಡ್ಡೆ ಕೃಷಿ, ಇವಾಗ ಹೆಂಗಿದೆ, ಏನನ್ಸುತ್ತೆ? ಆಗ್ಲೂ ಹಾಕಿದ್ದು ಸರ್, ಆಗ 1 acre ಮಾಡಿವೋ, ಈಗ 7-8 acres 10 acres ತಕೊಂಡು ಮಾಡೋ, ಒಬ್ಬ 10 acres ಬೆಳಿಬೋದು ಸರ್. 10 acres ವರೆಗೂ ಬೆಳಿಬಹುದು ಅಂತೀರಿ? ಒಬ್ಬ 10 acres ವರೆಗೂ ಬೆಳಿಬೋದು. ಇನ್ನೇನು ಮಧ್ಯದಲ್ಲಿ ಏನ್ ಜಾಸ್ತಿ ಕೆಲಸವೇ ಇಲ್ವಲ್ಲ ಹಂಗಿಲ್ಲ ಸರ್? ಯಾಕಂದ್ರೆ ಈಗ ಸ್ಪ್ರೇ ಮಾಡಕ್ಕೆಲ್ಲ ಡ್ರೋನ್ ಇದೆ, ದುದ್ದರ್ದ ಒಬ್ರು ಬರುತ್ತೆ, ಒಂದ್ ಸ್ಪ್ರೇಗೆ 600 rupees ತಾತಾರೆ. 1 acre ಸ್ಪ್ರೇ ಮಾಡ್ಬೇಕು ಅಂದ್ರೆ 1 hour ಅಲ್ಲಿ ಮುಗಿಸಿ ಹಾಕಿರ್ತಾರೆ ಸರ್. ಈ ಆಲೂಗಡ್ಡೆ ಏನು ಕಿಳ್ತಿರಲ್ಲ, ಕಿತ್ತ ನಂತರ ಮಾರಾಟ ಎಲ್ಲ ಹೇಗೆ ಸರ್? ನಾವು ಡೈರೆಕ್ಟ್ ಬೆಂಗಳೂರಿಗೆ ಹೊಡಿತೀವಿ, ಮಾರ್ಕೆಟ್ಗೆ ಹೊಡಿತೀವಿ. ಇಲ್ಲಿಂದ ಚೀಲ ಮಾಡ್ಕೊಂಡು ಡೈರೆಕ್ಟ್ ಮಾರ್ಕೆಟ್ಗೆ ಕಳಿಸ್ತೀವಿ. ಅಲ್ಲಿ ಏನು ಅವತ್ತು ರೇಟ್ ಇರುತ್ತೆ ಅದನ್ನ ಹಾಕಿ ಅವ್ರ ಕಮಿಷನ್ ಬಾಡಿಗೆ ಮುರ್ಕೊಂಡು ನಮ್ಗೆ ಅಮೌಂಟ್ ಹಾಕ್ತಾರೆ ಸರ್. ಏನು ಯಶವಂತಪುರ ಇರುತ್ತೋ ಅಲ್ಲಿ ಕಳಿಸ್ಬಿಡ್ತೀರಿ? ಯಶವಂತಪುರ ಮಾರ್ಕೆಟ್ಗೆ ಕಳಿಸ್ತೀವಿ ಸರ್. ನೀವು ಹೋಗ್ಬೇಕಾಗುತ್ತೆ ಅಥವಾ ಹೋಗದಿದ್ರು ನಡೆಯುತ್ತೆ? ಹೋಗದಿದ್ರು ನಡೆಯುತ್ತೆ ಸರ್, ಅಲ್ಲಿ ಮಾಮೂಲಿ ನಾವು ಕಳಿಸ್ತೀವಲ್ಲ ಅವ್ರಿಗೆ ಕಳಿಸ್ಬಿಡ್ತೀವಿ. ಹಂಗಾಗಿ ಅವರೇ ಪಟ್ಟಿ ಕಳಿಸ್ತಾರೆ, ವಾಟ್ಸಪ್ ಮಾಡ್ತಾರೆ ಪಟ್ಟಿಯ, ಗೊತ್ತಾಗುತ್ತೆ ಸರ್. ಆಲೂಗಡ್ಡೆಗೆ ಸ್ಪ್ರೇ ಎಷ್ಟು ಸರಿ ಮಾಡಬೇಕು ಅಂತೀರಿ ಸರ್? ಈಗ ವಾತಾವರಣದ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಈಗ ಮುಂಗಾರಲೆಲ್ಲ 3 times ಮಾಡಿದ್ದು ಅಷ್ಟೇ, ಈ ಹಿಂಗಾರಲ್ಲಿ ಒಂದು ಸ್ವಲ್ಪ ಮಳೆ ಜಾಸ್ತಿ ಆಗಿ 5-6 times ಸ್ಪ್ರೇ ತಾತು. ವಾತಾವರಣದ ಮೇಲೆ ಡಿಪೆಂಡ್ ಅಪಾನ್ ವಾತಾವರಣ. ಮಳೆ ಮೋಡ ಇತ್ತು ಅಂತ ಅಂದ್ರೆ ಕಡ್ಡಾಯವಾಗಿ ಮಾಡ್ಲೇಬೇಕಾಗುತ್ತೆ. ಇಲ್ಲಾಂತಂದ್ರೆ ರೋಗ ಕೀಟ ಎರಡೂ ಬರಂತ ಸಾಧ್ಯತೆ ಇರುತ್ತೆ. ಶೀತ ಜಾಸ್ತಿ ಆದ್ರೂ ಕಷ್ಟ, ಮಳೆ ಇಲ್ಲ ಅಂದ್ರು ಕಷ್ಟ. ನೀರು ಎಷ್ಟು ದಿವಸಕ್ಕೊಂದ್ಸರಿ ಕೊಡ್ಬೇಕು ಅದನ್ನ ನೋಡ್ಕೋಬೇಕು ಸರ್. ಈಗ ಮೂರ್ ದಿನಕ್ಕೋ ಇಲ್ಲ ನಾಲ್ಕು ದಿನ, ಭೂಮಿ ಮೇಲೆ ಡಿಪೆಂಡ್ ಆಗ್ಬೋನಿ. ಈಗ ಎರ ಭೂಮಿಗೆಲ್ಲವ ಒಂದ್ ವಾರಕ್ಕೊಂದ್ಸರಿ ಕೊಟ್ರು ನಡೆಯುತ್ತೆ. ಶೀತ ಜಾಸ್ತಿ ಹಿಡಿದಿಟ್ಟು ಕೇಳ್ತದ. ಚಿಟ್ಟ ಭೂಮಿಗಳೆಲ್ಲ ಮೂರ್ ದಿನಕ್ಕೆ ನಾಲ್ಕು ದಿನಕ್ಕೊಂದ್ಸರಿ ಕೊಟ್ಕೋಬೇಕು. ನೋಡ್ಕೊಂಡು ಹದ ನೋಡ್ಕೊಂಡು ಕೊಡ್ಬೇಕಾಗತ್ತೆ ಅಲ್ವಾ? ಹೌದು ಸರ್. ಆಲೂಗಡ್ಡೆ ಈ ಕಳೆದ ಸರಿ ಎಷ್ಟು ಹಾಕಿದ್ರಿ, ಎಷ್ಟು ಇಳುವರಿ ಬಂತು, ಎಷ್ಟು ಹಣ ಸಂಪಾದನೆ ಆಯ್ತು ಸರ್? ಈ ಸರಿಯ ಮುಂಗಾರಲ್ಲಿ ಸರ್ ಒಂದ 450 ಚೀಲ ಆಯ್ತು ಸರ್. ಒಂದ 45 ಚೀಲ ಹಾಕಿದ್ದು, ಚೀಲ ಕಚ್ಚಿಲ್ದಂಗ್ ಬಿದ್ದಿತ್ತು. 2,500 ರೂಪಾಯಿ ಕೊಟ್ಟಿದ್ದು, ಒಂದ್ 7.5-8 ಲಕ್ಷ ರೂಪಾಯಿ ಆಯ್ತು ಸರ್. ಈ ಸರಿ ಸರ್ ಒಂದ 10-11 ಲಕ್ಷ ರೂಪಾಯಿ ಆಯ್ತು ಸರ್. ಹಿಂಗಾರಲ್ಲಿ ಹಾಕಿದ್ದು 6 ಎಕರೆಗೆ ಅಲ್ವಾ? 6 ಎಕರೆಗೆ. ಎಷ್ಟು ಚೀಲ ಬಿತ್ತನೆ ಬೀಜ ಬೆಳೆಸಿದ್ರಿ? 90 ಚೀಲ ಹಾಕಿದ್ದು ಸರ್. 90 ಚೀಲ ಹಾಕಿದ್ರಿ 6 ಎಕರೆಗೆ. ಒಟ್ಟಿಗೆ ಒಂದ್ 15 ಲಕ್ಷ ರೂಪಾಯಿ ಆಯ್ತಾ? ಆಯ್ತು. ಖರ್ಚು ಎಷ್ಟು ಆಯ್ತು ಅದ್ರಲ್ಲಿ? ಖರ್ಚು ಒಂದ್ 4.5 ಲಕ್ಷ ಆಯ್ತು. 4.5 ಲಕ್ಷ. ಒಂದ್ 10 ಲಕ್ಷ ರೂಪಾಯಿ ಲಾಭ ಆಯ್ತು. ಲಾಭ ಒಂದ್ 10 ಲಕ್ಷ ರೂಪಾಯಿ ಆಯ್ತು. ಜಾಸ್ತಿನೇ ಆಗುತ್ತೆ. 10-11 ಲಕ್ಷ ರೂಪಾಯಿ ಲಾಭ ಆಯ್ತು ಅಂತ ಹೇಳಿ. ಕೀಳಕ್ಕದು ಈ ಟ್ರಾನ್ಸ್ಪೋರ್ಟ್ ಖರ್ಚು ಬರುತ್ತಲ್ಲ, ಹಂಗಾಗಿ ಒಂದ್ ಅದೇ 1 ಲಕ್ಷ ಮೇಲೆ ಖರ್ಚು ಬರುತ್ತೆ. ಈಗ ಅದೇ 6 ಎಕರೆಯಲ್ಲಿ ನಾನು ಜನದ ಕೈಲಿ ಮಾಡಿಸ್ತೀನಿ, ಎತ್ತಿಟ್ಕೊಂಡು ಮಾಡ್ತೀನಿ ಅಂತ ಅಂದ್ರೆ ಇನ್ನೂ ಜಾಸ್ತಿ ಖರ್ಚಾಗತ್ತಲ್ವಾ? ಹೌದು ಸರ್, ತುಂಬಾ ಖರ್ಚು ಬರುತ್ತೆ. 1 ಎಕರೆ ವ್ಯವಸಾಯ ಮಾಡಕ್ಕೆ 2 ಜೊತೆ ಎತ್ತು ಬೇಕೇ ಬೇಕು ಸರ್. ಅದು 4 ಸರಿ ವ್ಯವಸಾಯ ಮಾಡ್ಬೇಕು ಎತ್ತಲ್ಲಿ. ಅದೇ ನೀವು ಅಲ್ಲಿ ಲೆಕ್ಕ 1,000 ರೂಪಾಯಿ ಈಗ ವ್ಯವಸಾಯಕ್ಕೆ 2,000 ರೂಪಾಯಿ ಆಯ್ತು. 8,000 ರೂಪಾಯಿ ಬರೀ ಬಿತ್ತನೆಗೆ ಇದಕ್ಕೆ ಆಗುತ್ತೆ. ಬಿತ್ತನೆ ಮಾಡ್ಸೋಕೆ ಅದು ಕೀಳೋ ಟೈಮ್ ಹೊತ್ತಿಗೆ 8,000 ರೂಪಾಯಿ ಅದಕ್ಕೆ ಬರುತ್ತೆ. ಇದು ಪೂರ್ತಿ ಹಾಕ್ಸಕ್ಕೆ 6,000 ರೂಪಾಯಿ ಆಗುತ್ತೆ. ಹೌದು. ಈಗ ಬಿತ್ತನೆ ಆಗ್ಬೋದು ಮತ್ತೆ ಕೀಳ ಅಂತದ್ದಾಗ್ಬೋದು, ಅದಕ್ಕೆಲ್ಲ ಯಂತ್ರಗಳು ನೀವೇ ಇಟ್ಕೊಂಡಿದ್ದೀರಾ ಅಥವಾ ಬೇರೆ ಕಡೆ ತರಿಸ್ಕೊತೀರಾ ಹೇಗೆ? ಬಿತ್ತನೆಗೊಂದು ಬೇರೆ ಕಡೆ ಬಾಡಿಗೆ ತರಿಸ್ತೀನಿ ಸರ್. ಕೀಳಕ್ಕೆಲ್ಲ ನಮ್ದೇ ಟ್ರ್ಯಾಕ್ಟರ್ ನಮ್ದೇನೆ ಆಗಲಿದೆ. ಬಿತ್ತನೆಗೆ ಹೆಂಗ್ ತಾತಾರೆ ಎಕರೆಗೆ? ಗಂಟೆ ಲೆಕ್ಕ ಸರ್, ಗಂಟೆಗೆ 2,000 ರೂಪಾಯಿ ತಾತಾರೆ. ಒಂದ್ ಎಕರೆ ಹಾಕಕ್ಕೆ 3 ಅವರ್ ಆಗುತ್ತೆ, 6,000 ರೂಪಾಯಿ ಆಗುತ್ತೆ ವಿತ್ ಲೇಬರ್ ಅವ್ರದೇ. ಏನು ಅದಕ್ಕೆ ಲೇಬರ್ ಬೇಕಾಗುತ್ತ? ಅದು ಲೇಬರ್ 5 ಜನ ಬರ್ತಾರ ಸರ್. ಇಬ್ರಾಳು ಆಲೂಗಡ್ಡೆ ಹಾಕ್ತಾರೆ, ಒಬ್ಬ ಆಲೂಗಡ್ಡೆ ಸಪ್ಲೈ ಕೊಡ್ತಾನೆ, ಇನ್ನು ಇಬ್ರಾಳು ಗೊಬ್ಬರ ಚೆಲ್ಕೊಂಡು ಆ ಕಡೆ ಕಂಟುಗಳು ಇರ್ತಾವಲ್ಲ ಅದನ್ನ ಗುದ್ದಲಿ ಮಣ್ಣು ಲೆವೆಲ್ ಮಾಡ್ಕೊಂಡು ಹೋಗ್ತಾರ ಸರ್. ಈಗ ಮುಂಗಾರು ಆಲೂಗಡ್ಡೆ ಹೆಚ್ಚು ಲಾಭ ಕೊಡುತ್ತೋ ಹಿಂಗಾರಿಂದ ಹೆಚ್ಚು ಲಾಭ ಕೊಡುತ್ತೆ ಸರ್? ಹಿಂಗಾರೆ ಜಾಸ್ತಿ ಲಾಭ ಕೊಟ್ಟರೆ ಸರ್, ಯಾಕೆಂದ್ರೆ ಈಗ ಹಿಂಗಾರಲ್ಲಿ ರಾಗಿ ಜೋಳ ಜಾಸ್ತಿ ಬೆಳೀತಾರೆ, ಮುಂಗಾರಲ್ಲಿ ಪರ್ಟಿಕ್ಯುಲರ್ ಆಗಿ ಆಲೂಗಡ್ಡೆ ಬೆಳೆಯೋಕ್ಕಿಂತಲೇ ಜಾಗ ಬಿಟ್ಕೊಂಡಿರ್ತಾರೆ. ಹಿಂಗಾರಲ್ಲಿ ಕಮ್ಮಿ, ಯಾಕೆಂದ್ರೆ ರಾಗಿ ಜೋಳ ಬೆಳೆಯೋರು ಜಾಸ್ತಿ ಆಗಿಬಿಡ್ತಾರೆ, ಆಲೂಗಡ್ಡೆ ಹಾಕರ್ ಕಮ್ಮಿ ಆಗಿಬಿಡ್ತಾರೆ, ಮತ್ತೆ ರೋಗನೂ ಜಾಸ್ತಿ ಹಿಂಗಾರಲ್ಲಿ. ಅದೆಲ್ಲ ಕಂಟ್ರೋಲ್ ಮಾಡ್ಕೊಂಡು ನಾವು ಬೆಳೆದ್ರೆ ಹಿಂಗಾರೇ ಒಂಚೂರು ದುಡ್ಡು ಜಾಸ್ತಿ ಸಿಗುತ್ತೆ. ಅದು ಕರೆಕ್ಟಾಗಿ 15 ಡಿಸೆಂಬರ್ ಕಿತ್ತರೆ 15 ಮೇಲೆ ಮತ್ತೆ ಡೌನ್ ಆಗಿಬಿಡುತ್ತೆ. ನೀವು 15 ಬರೋ ಹಂಗ್ ಮಾಡ್ಕೋತೀರಾ, ಅವಾಗಲೇ ಕಿತ್ಬಿಟ್ಟು ಕೊಟ್ಬಿಡ್ತೀರಾ ಅಲ್ವಾ? December 1 15 ಕಿತ್ತಾಕ್ಬಿಡ್ತೀವಿ ಸರ್ ನಾವು. ಆಮೇಲೆ ಅಲ್ಲಿ ಇಂದೂರ್ದು ಒಂದ್ 15-20 ತಾರೀಕು ಹೊತ್ತಿಗೆ ಬಂದ್ಬಿಡುತ್ತೆ ಇಂದೂರ್ದು. ಆ ಇಂದೂರ್ ಮಾರ್ಕೆಟ್ ಗೆಂಡಿ ಬಂದಾಗ ಅವ್ರಿಗೆ ಅಲ್ಲಿ ಕಾಸ್ಟ್ ಕಮ್ಮಿ ಇರುತ್ತೆ, ಇಲ್ಲಿ ಒಂಚೂರು ಜಾಸ್ತಿ ರೇಟ್ ಇರುತ್ತಲ್ಲ, ಯಥೇಚ್ಛವಾಗಿ ಲೋಡ್ ಬಂದು ಇಲ್ಲಿ ರೇಟ್ ಡೌನ್ ಆಗಿಬಿಡುತ್ತೆ. ಪೆಪ್ಸಿ ಆಲೂಗಡ್ಡೆ ಅಂತ ಹೇಳಿದ್ರಲ್ಲ, ಅದೇನು ತಿನ್ಲಿಕ್ಕೆಲ್ಲ ಮಾರಾಟ ಮಾಡೋದಿಲ್ಲ ಅಲ್ವಾ? ನೇರವಾಗಿ ಪೆಪ್ಸಿ ಕಂಪ್ನಿಗೆ ಅಥವಾ ಬೇರೆ ತರದ ಕಂಪ್ನಿಗಳಿಗೆ ಚಿಪ್ಸ್ ಮಾಡ್ಲಿಕ್ಕೆ ಆ ತರದಕ್ಕೆ ಹೋಗುತ್ತೆ. ಬರೀ ಚಿಪ್ಸ್ ಮಾತ್ರ ಅದು ಸರ್, ತಿನ್ನಕ್ ಆಗಲ್ಲ ಅದು. ತಿನ್ನಕ್ಕೆ ಅಂದ್ರೆ ಒಂಥರ ಇದಾದಂಗ ಆಗುತ್ತೆ, ಚಿಪ್ಸ್ಗೆ ಬಾರಿ ಚೆನ್ನಾಗಿರುತ್ತೆ. ಚಿಪ್ಸ್ ಕಟಿಂಗ್ಸ್ ಎಲ್ಲ ಸ್ಮೂತ್ ಆಗಿ ಬರುತ್ತೆ ಅಂತೇಳಿ ಅದನ್ನ ಪೆಪ್ಸಿ ಅಂತಲೇ ಕನ್ಸಿಡರ್ ಮಾಡಿ ತಿನ್ ನೋಡಿದ್ರೆ ಅದನ್ನ ತಿಂದಿದ್ದೀವಿ ಸರ್. ಸಾಂಬಾರಿಗೆ ಹಾಕ್ತಾರೆ, ಏನೋ ಒಂಥರ ಇದಾದಂಗ ಆಗುತ್ತೆ. ಮಾಮೂಲಿ ಆಲೂಗಡ್ಡೆ ತಿನ್ನಗೆಂಡಿಗೂ ಅದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಏನ್ ರುಚಿ ಇರೋದಿಲ್ವಾ ಅಥವಾ ಹೆಂಗೆ? ರುಚಿ ಇರಲ್ಲ, ಗಟ್ಟಿ ಬರುತ್ತೆ ಸಾಂಬಾರಿಗೆ ಹಾಕಿದ್ರೆ, ಸ್ಮೂತ್ನೆಸ್ ಕಮ್ಮಿ. ಅದೇ ಚಿಪ್ಸ್ ಮಾಡಿದ್ರೆ ಬಾರಿ ಚೆನ್ನಾಗಿರುತ್ತೆ. ಪ್ರತಿ ವರ್ಷನು ಕೂಡ ಆಲೂಗಡ್ಡೆ ಬೆಳಿತೀರಿ? ಮುಂಗಾರು ಹಿಂಗಾರು ಎರಡು ಟೈಮು ಬೆಳಿತೀವಿ. ಶುಂಠಿನೂ ಕೂಡ ಪ್ರತಿ ವರ್ಷ ಬೆಳಿತೀರ ಅಲ್ವಾ? ಹೌದು ಸರ್, ಶುಂಠಿ ಪ್ರತಿ ವರ್ಷ ಬೆಳಿತಿದ್ವಿ. ಅಲ್ಲೇ 2008 ಶುಂಠಿ ವ್ಯವಸಾಯ ಮಾಡ್ತಾ ಇದ್ವಿ. 2008 ಕೂಡ ಮಾಡ್ತಾ ಇದ್ರಿ? ಆಗೆಲ್ಲ ಕಮ್ಮಿ ಮಾಡ್ತದ್ದು, ಇತ್ತೀಚೆಗೆ ತುಂಬಾ ಜಾಸ್ತಿ ಮಾಡ್ತೀವಿ. ಶುಂಠಿ ಎಷ್ಟು ಎಕರೆಗೆ ಹಾಕ್ತೀರಾ ಒಂದ್ ವರ್ಷದಲ್ಲಿ? ಹೋದ ವರ್ಷ 1.5 ಎಕರೆ ಹಾಕಿದ್ದೆ, ಈ ವರ್ಷ 5 ಎಕರೆ ಹಾಕಿದ್ನಿ, ನೆಕ್ಸ್ಟ್ ಇಯರ್ 1.5 ಎಕರೆ ಹಾಕಕ್ಕೆ ಪ್ರಿಪೇರ್ ಮಾಡ್ಕೊಂಡಿದ್ವಿ. ಶುಂಠಿ ಕೆಲಸಗಳಾಗ್ಲೇ ಪ್ರಾರಂಭ ಆಗಿದವಲ್ವಾ? ಹೌದು ಸರ್, ಶುಂಠಿ ಈಗ ಆಲ್ರೆಡಿ ಇವತ್ತು ಶುಂಠಿ ಬೀಜ ಮುರಿತಾವ್ರೆ. ಶುಂಠಿ ಎಲ್ಲ ಭೂಮಿ ಎಲ್ಲ ಸಿದ್ಧ ಮಾಡಿದೀವಿ, ಈ ಫೆಬ್ರವರಿ ಎಂಡ್ ಹೊತ್ತಿಗೆ ನಾಟಿ ಮಾಡಿಬಿಡ್ತೀವಿ ಸರ್. ಹಾಂ ಸರ್, ಶುಂಠಿ ಪ್ರತಿ ವರ್ಷನೂ ನೀವು ಹಾಕ್ತೀನಿ ಅಂತ ಹೇಳಿದ್ರಿ, ಲಾಭ ಆಗಿರುತ್ತೆ ಪ್ರತಿ ವರ್ಷನೂ ಕೂಡ ಸರ್? ಈಗ ಆಲ್ರೆಡಿ ನಾವು 3 ವರ್ಷದಿಂದ ಕೊಡ್ಲಿಪೇಟೆ ಅವರು ನಮ್ಮ ಹತ್ರ ಡೈ ವರ್ಷ ಕಂಪಲ್ಸರಿ ಬೀಜ ಅವರೇ ತಂಡ ಹೋಗ್ತಿದ್ದಾರೆ. ಹೋದ ವರ್ಷ 6,200 ರೂಪಾಯಿ ಬೀಜ ಕೊಟ್ಟದ್ದೆ, ಒಂದು 900 ಚೀಲ ಆಯ್ತು ಬೀಜಕ್ಕೆ ಕೊಟ್ಟದ್ದೆ. ಈ ಸರಿ ಆಲ್ರೆಡಿ 1,100 ಚೀಲ ಬೀಜಕ್ಕೆ ಕೊಟ್ಟಿದ್ದೀನಿ, 2,000 ರೂಪಾಯಿ ರೇಟಲ್ಲಿ ಕೊಟ್ಟಿದ್ದೀನಿ ಸರ್. ಇನ್ನೂ 1,000 ಚೀಲ ಆಗ ಶುಂಠಿ ಇದೆ. ಬಿತ್ತನೆ ಬೀಜ ಕಳೆದ ವರ್ಷ ಏನ್ ಬೆಲೆ ಇತ್ತು, ಈ ವರ್ಷ ಏನ್ ಬೆಲೆ ಇದೆ? ಕಳೆದ ವರ್ಷ 6,200 ಕೊಟ್ಟದ್ದೆ, ಈ ವರ್ಷ 2,000 ರೂಪಾಯಿ ಕೊಟ್ಟಿದ್ದೀವಿ. ಸುಮಾರು 4,200 ರೂಪಾಯಿ ಕಡಿಮೆ ಆಯ್ತು. ಹೌದು ಸರ್. ಅದೇನಾಗುತ್ತೆ ಅಂದ್ರೆ ಸರ್, ಈಗ ಸರ್ಕಾರದಿಂದ ಒಂದು ಸರ್ವೆ ಅಂತ ಮಾಡ್ಬೇಕು ಸರ್. ಹಂಗಾರೆ ರೈತರಿಗೆ ಅನುಕೂಲ, ಸರ್ವೆ ಮಾಡಿ ಯಾವ ಪ್ರದೇಶದಲ್ಲಿ ಎಷ್ಟು ಪ್ರಮಾಣದಲ್ಲಿ ಬೆಳೆ ಬೆಳೀತಾವ್ರೆ ಅನ್ನೋದೊಂದು ಸರ್ವೆ ಮಾಡಿದ್ರೆ ರೈತರಿಗೆ ಒಂಥರ ಅಲ್ಲಿಗೆ ಕ್ಲಾರಿಫಿಕೇಶನ್ ಸಿಗುತ್ತೆ. ಇಷ್ಟು ವ್ಯವಸಾಯ ಮಾಡ್ತಾವ್ರೆ, ನಾವು ಇದು ಬೆಳೆ ಬೆಳೆಯೋದ್ ಬೇಡ, ಬೇರೆ ಪರ್ಯಾಯವಾದ ಬೆಳೆ ಬೆಳೆಯೋಣ ಅನ್ನ. ಅದು ಏನಾಗುತ್ತೆ, ಈಗ ಹೊರದ ವರ್ಷ ರೈಟ್ ಸಿಕ್ತು, ಅವ್ರು ಸುಮಾರು ಜನಕ್ಕೆ ದುಡ್ಡಾಯ್ತು ಅಂತ ಹೇಳಿ ಎಲ್ಲ ರೈತರು ಅದನ್ನೇ ಹಾಕದೆ. ಟಮೊಟೋಗ್ ರೈಟ್ ಸಿಕ್ಕಿರಿ ಎಲ್ಲರೂ ಅದನ್ನೇ ಹಾಕದೆ, ಆಲೂಗಡ್ಡೆ ರೈಟ್ ಸಿಕ್ಕಿರಿ ಎಲ್ಲರೂ ಅದನ್ನೇ ಹಾಕದೆ. ಹಂಗಾಗಿ ಈಗ ನೋಡಿ, ಮುಂಗಾರಲ್ಲಿ ಆಲೂಗಡ್ಡೆಗೆ ತಿನ್ನ ಆಲೂಗಡ್ಡೆಗೆ ಒಳ್ಳೆ ರೈಟ್ ಸಿಕ್ತು ಅಂತ ಹಿಂಗಾರಲ್ಲಿ ಎಲ್ಲ ಬರೀ ತಿನ್ನ. ನಮ್ಮ ಹಾಸನ ಡಿಸ್ಟಿಕಲ್ಲಿ ಬರೀ 2% ಮಾತ್ರ ಅಂತ ಹಾಕಿದ್ದು ಪೆಪ್ಸಿ, 98% ತಿನ್ನಗೆಂಡನೇ ಹಾಕ್ಯಾರೆ. ಹಂಗಾಗಿ ತಿನ್ನಗೆಂಡಿಗೆ ರೈಟ್ ಕಮ್ಮಿ ಆಗಿಬಿಡ್ತು. ಮುಂಗಾರಲ್ಲಿ 4,000 ಇತ್ತು, ಈಗ ಬರೀ 2,000, 1,500. ಇವತ್ತು ಮಾರ್ಕೆಟ್ 1,500, 2,000. ಗೌರ್ಮೆಂಟಿಂದ ಸರ್ವೆ ಆಗಿಬಿಟ್ಟು ಒಂದು ಪ್ರಮಾಣದಲ್ಲಿ ಇಷ್ಟು ಬೆಳೀತಾವ್ರೆ, ಇಂಥ ಏರಿಯಾದಲ್ಲಿ ಇಂತಿಂಥ ಬೆಳೆ ಬೆಳೀತಾವ್ರೆ ಅಂತ ಒಂದು ಕ್ಲಾರಿಫಿಕೇಶನ್ ಕೊಟ್ಟರೆ ರೈತರಿಗೆ ಒಂಥರ ಅನುಕೂಲ ಆಗುತ್ತೆ ಅಂತ ನನ್ನ ಅನಿಸಿಕೆ. ನಿಮ್ಮ ತಂದೆಯವರಾಗಲೇ ಹೇಳ್ತಾ ಇದ್ರು, ಸುಮಾರು ವರ್ಷಗಳಿಂದಲೂ ಕೂಡ ಬಿತ್ತನೆ ಬೀಜ ನಾವೇ ಮಾಡ್ಕೊಳ್ತೀವಿ ಅಂತ ಹೇಳ್ಬಿಟ್ಟು, ಅಷ್ಟು ವರ್ಷಗಳಿಂದಲೂ ಕೂಡ ಬಿತ್ತನೆ ಬೀಜ ಹೆಂಗೆ ಕಾಪಾಡ್ಕೊಂಡ್ ಬಂದಿದ್ದೀರಿ ಹಾಳಾಗ್ದಂಗೆ? ಸರ್, ಪ್ರತಿ ವರ್ಷ ನಮ್ದು ರೋಗ ಕಮ್ಮಿ ಸರ್. ನಾವು ಯಥೇಚ್ಛವಾಗಿ ಫರ್ಟಿಲೈಸರ್ ಯೂಸ್ ಮಾಡಲ್ಲ, ಭೂಮಿನೇ ನಮ್ಮ ಸ್ವಂತ ಭೂಮಿ ಆದ್ರಿಂದ ಭೂಮಿ ಚೆನ್ನಾಗಿ ಉಳುಮೆ ಮಾಡ್ಕೊ ಒಳ್ಳೆ ಗೊಬ್ಬರ ಹಾಕ್ತಿರ್ವಿ, ಮನೆ ಗೊಬ್ಬರ ಬೀಳುತ್ತೆ, ಹಸಿರೆಲ್ಲ ಗೊಬ್ಬರ ಮಾಡ್ಕೋತೀವಿ. ಹಂಗಾಗಿ ರೋಗ ಕಮ್ಮಿ, ಅದೇ ಬೀಜನ ನಾವು ವರ್ಷ ವರ್ಷ ಇನ್ಕ್ರೀಸ್ ಮಾಡ್ಕೊಂಬರ್ತೀವಿ. ಪ್ರತಿ ವರ್ಷನು ಬಿತ್ತನೆ ಬೀಜಕ್ಕೆ ಕೊಡ್ತೀರಾ ಶುಂಠಿನ? 4 ವರ್ಷದಿಂದ ಕಂಪಲ್ಸರಿ ಬಿತ್ತನೆ ಬೀಜಕ್ಕೆ ಹೋಗ್ತೀವಿ ಸರ್. ಬಿತ್ತನೆ ಬೀಜಕ್ಕೆ ಶುಂಠಿ ಬರಬೇಕು, ಆ ತರ ಬೆಳಿಬೇಕು ಅಂತ ಅಂತಂದ್ರೆ ಏನೇನು ಮಾಡಬೇಕು ಕೆಲಸ ಅದಕ್ಕೆ? ಸರ್, ಭೂಮಿ ಬೀಜೋಪಚಾರ ಇವೆರಡು ಕಂಪಲ್ಸರಿ ಆಗಲೇಬೇಕು ಸರ್. ಬೀಜೋಪಚಾರ ಮಾಡೋದ್ ಮೇನ್ ಮುಖ್ಯ. ಭೂಮಿ ಸಿದ್ಧಪಡಿಸೋದು, ನೀರ್ ನಿಂತ್ಕೊಳ್ಳೋ ಜಾಗದಲ್ಲಿ ನೀವು ಏನೇ ಸಿದ್ಧಪಡಿಸಿ ಏನೇ ಮಾಡಿದ್ರು ಕೊಳರಾಗ ಬಂದೇ ಬರುತ್ತೆ. ಮೇನ್ ನೀರ್ ಬಸಿ ಕಾಲುವೆ ಜಾಸ್ತಿ ಇರಬೇಕು. ಶುಂಠಿಲಿ ಮೇನ್ ಬೇಕಾಗಿರೋದೇ ಅದು, ಬಸಿ ಕಾಲುವೆ ಜಾಸ್ತಿ ಇರಬೇಕು, ಅದ ನೋಡ್ಕೊಂಡು ನೀರು ಹೊಡಿಬೇಕು. ಫರ್ಟಿಲೈಸರ್ ಜಾಸ್ತಿ ಕೊಟ್ಟಷ್ಟು ರೋಗ ಜಾಸ್ತಿ. ಅಂತಂದ್ರೆ ನಾವು ಶುಂಠಿ ಹಾಕಂತ ಭೂಮಿ ಏನಿರುತ್ತೋ ಎಲ್ಲೂ ಕೂಡ ಒಂದ್ ಹನಿ ನೀರು ನಿಲ್ಬಾರ್ದು, ಆ ತರ ನಾವು ಅದನ್ನ ಸಿದ್ಧತೆ ಮಾಡ್ಕೋಬೇಕು ಅಂತೀರಿ. ಒಂದು ಪಾಯಿಂಟ್ ಕೂಡ ಮಳೆ ನೀರು ಬಂದದ್ ಬಂದಂಗೆ ಹೋಗ್ತಾ ಇರ್ಬೇಕು. ಆ ತರ ಮಾಡ್ಕೊಂಡ್ರೆ ಶುಂಠಿ ಯಥೇಚ್ಛವಾಗಿ ಇಳುವರಿನೂ ಬರುತ್ತೆ, ರೋಗನೂ ಕಮ್ಮಿ, ಚೆನ್ನಾಗೂ ಇರುತ್ತೆ. ವರ್ಷ ವರ್ಷ ಒಂದೇ ತಾಕಿಗೆ ಹಾಕ್ತಿರೋ ಅಥವಾ ಬೇರೆ ಬೇರೆ ಸ್ಥಳ ಬದಲಾವಣೆ ಮಾಡ್ತಾ ಇರ್ತೀರಾ ಹೆಂಗೆ? ಇಲ್ಲ ಸರ್, ಬೇರೆ ಬೇರೆ ಸ್ಥಳ ಬದಲಾವಣೆ ಮಾಡಿ ಜಾಕೆ ಹಾಕಿದ್ರೆ ಮತ್ತೆ ರೋಗ ಇಳುವರಿನೂ ಡ್ರಾಪ್ ಆಗುತ್ತೆ. ಹಂಗಾಗಿ ಬೇರೆ ಬೇರೆ ಕಡೆ ಬೇರೆ ಬೇರೆ ಕಡೆ ಹಾಕ್ತೀರಾ ಅದನ್ನ? ಹೌದು ಸರ್. ಶುಂಠಿ ತಾವಾಗ್ಲೇ ಹೇಳ್ತಾ ಇದ್ರಿ, ಈ ಬಿತ್ತನೆ ಬೀಜ ಆಗ್ಬಹುದು ಮತ್ತೆ ಅದಕ್ಕೆ ಸಿದ್ಧತೆ ಆಗ್ಬಹುದು ಚೆನ್ನಾಗಿ ಮಾಡ್ಕೋಬೇಕು ಅಂತ ಹೇಳಿ, ನಿರ್ವಹಣೆ ಹೇಗೆ ಮಾಡ್ತೀರಿ? ಸರ್, ಈಗ ನಿರ್ವಹಣೆ ಅಂದ್ರೆ ಸ್ಟಾರ್ಟಿಂಗ್ ಎಲ್ಲ ಉಕ್ಕಿ ವ್ಯವಸಾಯ ಮಾಡಿಸ್ಕೊಂಡ್ಬಿಟ್ಟು ಈಗ ಆಲ್ರೆಡಿ ಬಿಟ್ಕೊಂಡಿರ್ತೀವಿ. ಫೆಬ್ರವರಿಗೆ ನಾಟಿ ಮಾಡಿಸ್ಬಿಡ್ಬೇಕು ಸರ್, ಹಂಗಾರೆ ಇಳುವರಿ ಜಾಸ್ತಿ. ಜೂನ್ ಜುಲೈ ತಿಂಗಳಿಗೆ ನೀವು ಯಾವಾಗಲೇ ಹಾಕಿ ಶುಂಠಿಯ ಹೂಕಂದ್ ಬಂದ್ಬಿಡುತ್ತೆ. ಜೂನ್ ಜುಲೈ ತಿಂಗಳಿಗೆ ಹೂಕಂದ್ ಬಂದ್ಬಿಡುತ್ತೆ. ಫೆಬ್ರವರಿಗೆ ಹಾಕೋದ್ರಿಂದ ಏನಾಗುತ್ತೆ, ಮಾಮೂಲಿ ಕಂದುಗಳು ಬರ್ತಾವಲ್ಲ ಅವು ಸಂಖ್ಯೆ ಜಾಸ್ತಿ ಆಗುತ್ತೆ. ಫೆಬ್ರವರಿ ಒಳಗೆ ಹಾಕ್ಬಿಡ್ಬೇಕಾ? ಫೆಬ್ರವರಿ ಎಂಡ್ ಹೊತ್ತಿಗಾರ ನಾಟಿ ಮಾಡ್ಬೇಕು. ಸ್ಟಾರ್ಟಿಂಗ್ ಫೆಬ್ರವರಿಯಿಂದ ಫೆಬ್ರವರಿ ಎಂಡ್. ಈಗೆಲ್ಲ ಹೋದ ವರ್ಷ 43 ಡಿಗ್ರಿ ಇತ್ತು, ಈ ವರ್ಷ ಇನ್ನೂ ಜಾಸ್ತಿ ಆಗುತ್ತೆ ಅಂತಾರೆ. ಹಂಗಾಗಿ ಮಾರ್ಚ್ಗೆ ಹಾಕರು ಇರ್ತಾರೆ, ಮಾರ್ಚ್ಗೆ ಹಾಕಿರು ಇಳುವರಿ ಬರುತ್ತೆ, ಆದ್ರೆ ಫೆಬ್ರವರಿಗೆ ಹಾಕಿದ್ರೆ ಯಥೇಚ್ಛವಾಗಿ ಇಳುವರಿ ಚೆನ್ನಾಗಿ ಕೆಡಬಹುದು. ಫೆಬ್ರವರಿ ಒಳಗಡೆ ಮಾಡ್ಕೊಬಿಡ್ಬೇಕು. ಹೌದು ಸರ್. ಫೆಬ್ರವರಿಗೆ ಬಿತ್ತನೆ ಮಾಡ್ಬೇಕು ಅಂತ ಅಂದ್ರೆ ಕೆಲಸ ಯಾವಾಗ ಶುರು ಮಾಡ್ತೀರಾ ನೀವು ಸಿದ್ಧತೆಗಳೆಲ್ಲ? ನಾವು ಡಿಸೆಂಬರ್ ಎಂಡಿಂದಲೇ ಸ್ಟಾರ್ಟ್ ಆಗಿರ್ತೀವಿ. ಡಿಸೆಂಬರ್ ಎಂಡ್ಗೆ ಶುರು ಮಾಡ್ಬಿಡ್ತೀವಿ. ಅದಕ್ಕೆ ಗೊಬ್ಬರ ಮತ್ತೆ ಬುಕ್ಕೆ ಹೊಡಿಯೋದಾಗಲಿ ಎಲ್ಲಾನು ಡಿಸೆಂಬರ್ ಎಂಡಿಂದಲೇ ಸ್ಟಾರ್ಟ್ ಮಾಡ್ಬಿಡ್ತೀವಿ ಸರ್. ಬೀಜೋಪಚಾರನು ಕೂಡ ಬಹಳ ಮುಖ್ಯ ಅಂತ ಹೇಳಿ ಹೇಳ್ತಾ ಇದ್ರಿ, ಹೇಗೆ ಬೀಜೋಪಚಾರ ಮಾಡ್ತೀರಿ? ಸರ್, ಅದಕ್ಕೆ ಕೆಮಿಕಲ್ ತಗೊಂಡ್ಬರ್ತೀವಿ ಸರ್. ಕೆಮಿಕಲ್ ಒಂದು ಬ್ಯಾರ್ಲಿಗೆ ಹಾಕೊಂಡ್ಬಿಟ್ಟು ಕೆಮಿಕಲ್ ಅದನ್ನ ಆ ಬ್ಯಾರ್ಲಿಗೆ ಔಷಧಿ ಎಜ್ಜಿ ಒಂದೊಂದು ಕಾಲು ಗಂಟೆ ಬಿಡ್ತೀವಿ. ಅದನ್ನ ಆಮೇಲೆ ತೆಗೆದು ನೆರಳಿಗೆ ಇಟ್ಬಿಡ್ತೀವಿ. ನಾವು ಚೀಲಕ್ಕೆ ಹಾಕಿಟ್ಟೋದ್ರಿಂದ ಡೈರೆಕ್ಟ್ ಈಗ ವ್ಯವಸಾಯ ಮಾಡ್ಬೇಕಾದ್ರೆ ಶುಂಠಿ ವ್ಯವಸಾಯಕ್ಕೆ ಡೈರೆಕ್ಟ್ ಚೀಲನೇ ತಾಂಡ ಕೊಟ್ಬಿಡ್ತೀವಿ. ಅದ ಹಂಗಾಗಿ ಮತ್ತೆ ಅಲ್ಲಿ ಮೊಳಕೆ ಮುರಿಯೋದು ಅಲ್ಲಿ ಏನು ಅಲ್ಲಿ ಆಗಲ್ಲ. ಶುಂಠಿಗೆ ಯಾವುದೇ ರೋಗ ಮತ್ತೆ ಕೀಟಗಳು ಬರದ ಹಾಗೆ ಹೇಗೆ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು ಅಂತೀರಿ? ಸರ್, ದಿನ ಬೆಳಗಾದ್ರೂ ಶುಂಠಿ ವ್ಯವಸಾಯ ಮಾಡಿರೋ ಪ್ರದೇಶಕ್ಕೆ ಹೋಗಿ ಅಲ್ಲಿ ಏನಾಗಿದೆ ಏನ್ ಬಿಟ್ಟಿದೆ ಅಂತ ಒಂದ್ಸರಿ ನೋಡ್ಕೊಂಡು ಏನಾರ ಕೊಳರೋಗ ಬಂತು ಅಂದ್ರೆ ಇಮಿಡಿಯೇಟ್ ಆಗಿ ಔಷಧಿ ತಂದು ಡ್ರಿಂಚಿಂಗ್ ಮಾಡ್ಬೇಕು. ಮತ್ತೆ ನಮಗೆ ಒಬ್ರು ಸಜೆಷನ್ ಕೊಡಕ್ಕೆ ಅಂತಲ್ಲ, ಬಾಲಾಜಿ ಸರ್ ಅಂತ ಬರ್ತಾರೆ. ಅವರು ಸ್ಟಾರ್ಟಿಂಗ್ ಇಂದ ಭೂಮಿಗೆ ಏನ್ ಹಾಕ್ಬೇಕು, ಏನ್ ಸಿದ್ಧಪಡಿಸ್ಬೇಕು, ಯಾವ ತರ ಮಾಡ್ಬೇಕು, ಬೀಜೋಪಚಾರಕ್ಕೆ ಏನೇನ್ ಬೇಕು, ಶುಂಠಿ ಯಾವಾಗ ಏನ್ ಗೊಬ್ಬರ ಕೊಡ್ಬೇಕು ಅಂತ ಅವರೇ ಬಂದು ಇಂಥ ಭೂಮಿಗೆ ಇಂಥ ಗೊಬ್ಬರನ ಕೊಡ್ಬೇಕು ಅಂತ ನಮಗೆ ರೆಫರೆನ್ಸ್ ಮಾಡ್ತಾರೆ ಸರ್. ಅವರ ಇದ್ರ ಮೇಲೆ ಗೈಡ್ ಲೈನ್ ಮೇಲೆ ನಾವು ಶುಂಠಿ ಬೆಳಿತೀವಿ. ಕೊಳೆ ರೋಗ ಬಂದಿದೆ ಅಂತ ಹೇಳಿ ಗುರುತು ಮಾಡೋ ಅಂತದ್ ಹೇಗೆ? ಆ ಕಂದುಗಳೆಲ್ಲ ಹಳದಿ ಕಲರ್ ಬಂದು ಬೀಳ್ತಾ ಹೋಗುತ್ತೆ ಸರ್. ಚೆನ್ನಾಗಿರೋ ಕಂದುಗಳೇ ಹಳದಿ ಕಲರ್ ಬಂದು ಬೀಳುತ್ತೆ. ಆಗ ಒಂದು ಕಂದಿನ ಕಿತ್ತರೆ ಅದು ಕೆಳಗಡೆ ಹಂಗೆ ಆರಾಮಾಗಿ ಬರುತ್ತೆ ಕಂದದು, ಆಗ ಅದು ಕೊಳರೋಗಿ ಬಂದೈತೆ ಅಂತ ಚೆನ್ನಾಗಿರೋ ಹಸಿರು ಗಿಡಕ್ಕೂ ಹಳದಿ ಗಿಡಕ್ಕೂ ಗೊತ್ತಾಗುತ್ತೆ. ಆಗ ತಂದು ಔಷಧಿ ಮಾಡ್ತೀವಿ ಸರ್. ಔಷಧಿ ತಯಾರಿ ಮಾಡಿ ಸುರಿತೀನಿ ಎಲ್ಗೆ ಅಂತ ಹೇಳಿದ್ರಲ್ಲ, ಏನು ಔಷಧಿ ಹಾಕ್ತೀರಿ? ಕೋಸಡ್ಡೆ ಹಾಕಿಸ್ತಾರೆ, ಆಮೇಲೆ ಬ್ಲೀಚಿಂಗ್ ಪೌಡರ್ ಸುಣ್ಣ ಹಾಕಿಸ್ತಾರೆ, ಇನ್ನೂ ನಾನಾ ಥರದ ಔಷಧಿ ಮೆಟಲ್ ಎಕ್ಸೆಲ್ ಹಾಕಿಸ್ತಾರೆ, ಅವನ್ನೆಲ್ಲ ಡ್ರಿಂಚಿಂಗ್ ಕೊಡ್ತಾರೆ. ಈಗ ಜಾಸ್ತಿ ಯಥೇಚ್ಛವಾಗಿ ಕೊಳರಾಗಿ ಬಂದೈತೆ ಅಂದರೆ ಪ್ರತಿ ಗಿಡಕ್ಕೂ ಡ್ರಿಂಚಿಂಗ್ ಮಾಡಿಸ್ತಾರೆ, ಇಲ್ಲ ಲೈಟಾಗಿ ಒಂದೇ ಒಂದು ಬುಡ ಎರಡು ಬುಡ ಬಂದೈತೆ ಅಂದರೆ ಆ ಬುಡಕ್ಕೆ ಮಾತ್ರ, ಆ ಬುಡ ಅಕ್ಕಪಕ್ಕದ ಬುಡಕ್ಕೆ ಮಾತ್ರ ಮಾಡಿಸ್ತಾರೆ. ಅಂದರೆ ರೋಗದ ತೀವ್ರತೆ ಎಷ್ಟಿದೆಯೋ ಅದು ನೋಡ್ಕೊಂಡು ಮಾಡೋವಂಥದ್ದು. ಹೌದು ಸರ್. ಅಲ್ವಾ? ಹೌದು ಸರ್. ಶುಂಠಿ ಇತ್ತೀಚೆಗೆ ಹಂಗಾದ್ರೆ ನೀವು ಮಾಮೂಲಿ ಮಾರ್ಕೆಟ್ಗೆ ಅಂತ ಹೇಳಿ ಕಿತ್ತು ಕೊಡ್ತಾ ಇಲ್ಲ, ಮಾರ್ಕೆಟ್ಗೆ ಹೋಗಿ 4 ವರ್ಷ ಆಯ್ತು ಸರ್. ನಾವು ಪ್ರತಿ ವರ್ಷನು ಬೀಜಕ್ಕೆ ತಂದೈತೆ. ಒಬ್ಬರೇ ತಗೊಂಡು ಹೋಗ್ತಾರ ಬೇರೆ ಬೇರೆಯವ್ರು ಬಂದು ತಗೊಂಡು ಹೋಗ್ತಾರೆ? ಕೊಡ್ಲಿಪೇಟರೇ ಬರ್ತಾ ಇದ್ದಾರೆ ಸರ್. ಪ್ರತಿ ವರ್ಷ ಅವರೇ ಬಂದು ಹೋದ ಸರಿಲೋ ಅವರೇ ತಗೊಂಡೋದ್ರು, ಇವತ್ತು ಸರಿಲೋ ಅವರೇ 1100 ಚೀಲ ಆಯ್ತು, ಈ ಸರಿಲೋ ಅವರೇ ತಗೊಂಡೋದ್ರು. ಈಗ ಬೇರೆಯವರು ಬರ್ತಾರೆ, ಒಬ್ಬೊಬ್ರು ಇಲ್ಲೇ ಲೋಕಲ್ ಅವರು ತಾತಾರೆ, ಅವ್ರಿಗೂ ಕೊಡ್ತೀವಿ ಸರ್. ಏನ್ ಬಿತ್ತನೆಗೆ ತಗೊಂಡು ಹೋಗ್ತಾರ ಅವರು ಅಥವಾ ಮಾರಾಟ ಮಾಡ್ಲಿಕ್ಕೆ ತಗೊಂಡು ಹೋಗ್ತಾರೆ? ಇಲ್ಲ, ಸ್ವಂತ ಅವರೇ ಬಿತ್ತನೆಗೆ ತಗೊಂಡು ಹೋಗ್ತಾರೆ. ಅವ್ರ ಸೈಡ್ ಎಲ್ಲ 5 ತಿಂಗಳು 6 ತಿಂಗಳಿಗೆ ಕಿತ್ತಾಕಿ ಬಿಡ್ತಾರೆ ಅನ್ಸ್. ಅಲ್ಲಿ ಯಥೇಚ್ಛವಾಗಿ ಮಳೆ ಆಗೋದ್ರಿಂದ ಅಲ್ಲಿ ರೋಗ ಜಾಸ್ತಿ ಆಗುತ್ತೆ ಅಂತ ಹೇಳಿ ಕಿತ್ತಾಕಿ ಬಿಡ್ತಾರೆ, ಮತ್ತೆ ಯಥಾಸ್ಥಿತಿ ಬೀಜಕ್ಕಿಲ್ಲಿಗೆ ಬರ್ತಾರೆ, ಇಲ್ಲಿಂದ ಮತ್ತೆ ತಗೊಂಡು ಹೋಗ್ತಾರೆ. ಇದೆಲ್ಲದರ ಜೊತೆಗೆ ಬೇರೆ ಬೇರೆ ತರಹದ ಒಂದಷ್ಟು ತರಕಾರಿ ಬೆಳೆಗಳನ್ನು ಕೂಡ ಮಾಡ್ತೀರಾ? ಕೋಸ್ ಬೆಳಿತೀರಿ, ಟೊಮೆಟೊ ಬೆಳಿತೀರಿ, ಕುಂಬಳ ಬೆಳಿತೀರಿ, ಸೋರೆ ಬೆಳಿತೀರಿ, ಕ್ಯಾಪ್ಸಿಕಮ್ ಕೂಡ ಬೆಳೆದಿದ್ದೀರಿ, ಬೀನ್ಸು, ಕ್ಯಾರೆಟ್, ಬಾಳೆ ಇವೆಲ್ಲ ಬೆಳಿತೀರಾ? ಈ ಎಲ್ಲ ತರಕಾರಿ ಬೆಳೆಗಳ ಅನುಭವ ಹೇಗಿದೆ ಸರ್? ನಾನು ಒಂದ್ಸರಿ ಕುಂಬಳ ಹಾಕಿದ್ದು ಸರ್, 3.5 ಎಕರೆ ಕುಂಬಳ ಹಾಕಿದ್ದು. ಆಗ ನಮಗೆ ಅದೇ ಫಸ್ಟ್ ಟೈಮ್ ಹಾಕಿದ್ದು, ನಮಗೆ ಯಾವತ್ತು ಬೆಳೆದಿರಲ್ಲ. 110 ಟನ್ ಏನೋ ಕುಂಬಳ ಆಯ್ತು, 8.5 ರೂಪಾಯಿ ರೇಟಲ್ಲಿ ಕೊಟ್ಟದ್ದು, ಒಂದು 9 ಲಕ್ಷ ರೂಪಾಯಿ ದುಡ್ಡು ಆಯ್ತು. ಅದಾದ್ಮೇಲೆ ನೆಕ್ಸ್ಟ್ ಸುಮಾರು ಜನ ಹಾಕಕ್ ಸ್ಟಾರ್ಟ್ ಮಾಡಿದ್ರು, ನಮ್ಮನ್ನ ನೋಡ್ಕೊಂಡು ಯಾವ ತರ ಏನ್ ಮಾಡುದು. ಅವ್ರನ್ನ ಬೆಳೆದ್ರು, ಆಮೇಲೆ ಟೊಮೆಟೊ ಬೆಳೆದು, ಟೊಮೆಟೊ ಒಂದ್ಸರಿ 2100 ರೂಪಾಯಿ ಇಲ್ಲೇ ಮನೆ ಬಾಗ್ಲೆಲ್ಲ ಕ್ರೇಟಿಗೆ ಕೊಟ್ಟದ್ದು, ಆಗೆಲ್ಲ ಕಮ್ಮಿ ಹಾಕಿದ್ದು, ಈಗ ಎಕರೆಗಟ್ಟಲೆ ಹಾಕ್ತಿವಿ. ಆದ್ರೆ ಏನ್ ಮಾಡ್ತೇವೆ, ಈಗ ಇಳುವರಿ ಕಮ್ಮಿ, ಆಗ ಮೊದ್ಲು ಯಥೇಚ್ಛವಾಗಿ ಇಳುವರಿ ಬರೋದು, ಈಗ ಒಂದ್ ಗಿಡಕ್ಕೆ ಒಂದ್ ಚೀಲನ ಕುಯ್ಬೋದಾಯ್ತು, ಈಗ ಆಗಲ್ಲ. ಒಂದ್ ಎಕರೆಗೆ ಏನೊಂದು 3000 ಚೀಲ ಕುಯ್ಯೋತಿ ಸುಸ್ತು, ಆಗ ಎಕರೆಗೆ 5000 ಚೀಲ 6000 ಚೀಲನ ಕುಯ್ಯೋರು. ಯಾಕೆಂದ್ರೆ ಪ್ರಥಮವಾಗಿ ಆಗ ಹಾಕಾರಲ್ಲ, ಯಥೇಚ್ಛವಾಗಿ ಇಳುವರಿ ಬರೋದು. ಹಾಕಿದ್ಕೆ ಹಾಕಿ ಹಾಕಿ ಹಾಕಿ ಫಂಗಸ್ ಜಾಸ್ತಿ ಆಗಿಬಿಟ್ಟೈತೆ, ಹಂಗಾಗಿ ವೈರಸ್ ಜಾಸ್ತಿ ಆಗಿರೋದ್ರಿಂದ ಇಳುವರಿ ಕೂಡ ಡ್ರಾಪ್ ಆಗುತ್ತೆ. ಈ ತರ ತರಕಾರಿ ಬೆಳೆಗಳನ್ನ ಬೆಳೆಯೋದ್ರಿಂದ ಆರ್ಥಿಕವಾಗಿ ರೈತರು ಒಳ್ಳೆ ಹಣ ಮಾಡ್ಕೋಬಹುದಲ್ವಾ? ಹೌದು ಸರ್, ಖಂಡಿತ ಮಾಡಬಹುದು. ಯಾವ ಟೈಮಲ್ಲಿ ಏನ್ ಹಾಕ್ಬೇಕು ಅನ್ನೋದು ಮೇನ್ ರೈತರಿಗೆ ಬೇಕಾದಾಗ, ಯಾವ ಟೈಮಲ್ಲಿ ಏನ್ ಹಾಕಿದ್ರೆ ಏನ್ ಆಗುತ್ತೆ ಅನ್ನೋದೊಂದು ಒಂದು ಐಡೆಂಟಿಫೈ ಮಾಡ್ಕೊಂಡ್ಬಿಟ್ರೆ ಅನುಕೂಲ ಆಗುತ್ತೆ ಸರ್ ರೈತರಿಗೆ. ಬಾಗಿಬಾಳು ವೇಣುಗೋಪಾಲ್ ಅಂತ ಅಂದ್ರೆ ಚಿರತೆ ಹಿಡಿದಿದ್ರಲ್ಲ ಅವರು ಅಂತ ಹೇಳಂತಾರೆ, ಚಿರತೆ ಎಲ್ಲಿ ಸಿಕ್ತು ನಿಮ್ಗೆ ಸರ್? ಇಲ್ಲೇ ನಮ್ಮ ಕೆರೆ ಹಿಂಭಾಗ ಸರ್. ನೀವ್ಯಾಕೆ ಹೋಗಿದ್ರಿ ಅಲ್ಲಿಗೆ ಚಿರತೆ ಜಾಗಕ್ಕೆ? ಸ್ನೇಹಿತರು ದನ ಮೇಯಿಸ್ತಿದ್ರಲ್ಲ, ಅವರು ಕರೆದ್ರು, ಚಿರತೆ ಚಿರತೆ ಬಾಯಲ್ಲಿ ಬಾಯಲ್ಲಿ ಅಂತ. ಹಾಗೆ ಮಾಡಿದೆ, ನೋಡಂತ ತಡ್ರಿ ಇಷ್ಟೊತ್ತಿನ ತ್ಯಾಕ್ ಬರುತ್ತೆ ಚಿರತೆ ಅಂತ ಹೋಯ್ದು. ಆಮೇಲೆ ಫಾರೆಸ್ಟ್ ಆಫೀಸರಿಗೆ ಫೋನ್ ಮಾಡಿದ್ವಿ, ಆ ಚಿರತೆ ಓತಿತ್ತು, ಇದೆಲ್ಲ ಓತೈತೆ, ಅವ್ರು ಬತ್ತಾವ್ರಲ್ಲ ತಡಿ ಎಲ್ಲಿ ಓತೈತೆ ನೋಡೋಣ ಅಂತ, ಅದರಿಂದ ಓತದ್ದು. ಅದೇನ್ ಮಾಡ್ತು, ಏಕಾಏಕಿ ಮರ ಹತ್ತು, ಮರ ಹತ್ತು ಹಂಗೆ ಸೋನೆ ಮಳೆ ಮರ ಹತ್ತದಂಗೆ ಮರ ಹತ್ತು ಮರ ಹತ್ತು ಒಂದು ಸೀದ ಬಂದು ಮೇಕೆ ನೆಗೆದ್ಬಿಡ್ತು. ಕೈಗೆ ಕಾಲಿಗೆ ಎಲ್ಲ ಪರಿತು ಕಾಲ ಕಚ್ಕೊಂಡ್ಬಿಡ್ತು. ಕಚ್ಕೊಂಡಾಗ ಏನ್ ಮಾಡಿದ್ವು, ನಾವು ಅಲ್ಲಿದ್ದರು ಇನ್ನೊಬ್ರು ಸ್ನೇಹಿತರು ಅಲ್ಲೇ ಇದ್ರು, ಇತ್ತಂಡ್ ಒಂದು ಏಟ್ ಇಲ್ಲಿ ಹೊಡೆದು, ಆಗ ಮನಿಕೆಂತು ಆಗ ಇದ್ರ ಡ್ರಿಪ್ ಪೈಪ್ ಅಲ್ಲಿ ಕಟ್ಕೊಂಡ್ಬಂದು ಫಾರೆಸ್ಟ್ ಆಫೀಸರಿಗೆ ಕೊಟ್ಟದ್ದು ಸರ್. ಅಷ್ಟೊಂದು ಧೈರ್ಯ ಹೆಂಗ್ ಬಂತು ನಿಮ್ಗೆ? ನಮ್ಮನ್ನ ಹಾನಿ ಮಾಡಕ್ ಸ್ಟಾರ್ಟ್ ಮಾಡ್ತಾವ ಸರ್, ಪ್ರತಿಕ್ರಿಯೆ ನಾವು ಮಾಡಿದ್ವು. ಅದನ್ನ ಮತ್ತೆ ಅರಣ್ಯ ಇಲಾಖೆಗೆ ತಲುಪಿಸ್ಬಿಟ್ರಿ? ಅರಣ್ಯ ಇಲಾಖೆ ತಗೊಂಡೋಗಿ ಫಾರೆಸ್ಟ್ ಆಫೀಸಿಗೆ. ಎಷ್ಟೊತ್ತಲ್ಲಿ ಹಿಡಿದ್ರಿ ಚಿರತೆನೆ? 1:30-2 ಗಂಟೆ ಆಯ್ತು ಸರ್. ಮಧ್ಯಾಹ್ನ 1:30-2 ಗಂಟೆಲಿ ಇಬ್ರು ಸೇರಿ ಹಿಡಿದ್ರು, ನೀವೊಬ್ರೆ ಹಿಡಿದ್ರ? ಅದು ನಮ್ಮಕ್ಕೆ ಬೀಳ್ತಾರ, ಹಾಗೆ ಮಾಡಿ ಹೊಡೆದು. ಆಮೇಲೆ ಡ್ರಿಪ್ ಪೈಪ್ ತಂದು ಕೊಟ್ರು ನಮ್ಮ ಸ್ನೇಹಿತರು, ಕಾಲಿಗೆ ಕಟ್ಟಿ ಬೈಕಲ್ಲಿ ಏರ್ಕೆ ಬಂದು ಅಲ್ಲಿ ಕೆರೆ ಕೋಡಿ ಹತ್ರ ಇಟ್ಟಿದ್ದು. ಅವ್ರು ಫಾರೆಸ್ಟ್ ಆಫೀಸರ್ ಬಂದು ಜೀಪ್ಗೆ ಹಾಕೊಂಡು ಹೋದ್ರು. ಜೀವಕ್ಕೇನು ಹಾನಿ ಮಾಡ್ಲಿಲ್ಲ ಅಲ್ವಾ? ಇಲ್ಲ ಸರ್, ಒಂದ್ 2-3 ಅವರೇ ಫಾರೆಸ್ಟ್ ಆಫೀಸರ್ ಕರ್ಕೊಂಡೋಗಿ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿ ಮತ್ತೆ ತಿರ್ಗಾ ಅವರೇ ಕಳಿಸಿದ್ರು. ಚಿರತೆ ಜೀವಕ್ಕೂ ಏನು ಹಾನಿ ಆಗ್ಲಿಲ್ಲ? ಏನೋ ಅಲ್ಲ ಸರ್. ಅದು ನೀವೆಲ್ಲ ಕಟ್ಟೋವರೆಗೂ ಸುಮ್ಮನಿತ್ತ ಪೈಪಲ್ಲಿ? ದಡಿಲಿ ಬಾಯಿ ಮೆಟ್ಕೊಂಡಿದ್ದು, ಕಾಲೆಲ್ಲ ಮೆಟ್ಕೊಂಡಿದ್ದು. ಇಲ್ಲಾಂದ್ರೆ ಬೇರೆ ಕಡೆ ಹೋಗಿ ಎಲ್ಲ ಒಂದು ತೊಂದರೆ ಮಾಡ್ತಾ ಇತ್ತು. ಹೌದು ಸರ್. ಕಾಡು ಪ್ರಾಣಿಗಳು ಆಗಾಗ ಭೇಟಿ ಆಗ್ತಾ ಇರ್ತಾವ ನಿಮ್ಗೆ ಹೆಂಗೆ? ಹೌದು ಸರ್, ಇಲ್ಲಿ ಹೊರಗಲು ಮನೆ ಇರೋದ್ರಿಂದ, ತೋಟದ ಮನೆ ಇರೋದ್ರಿಂದ ಇಲ್ಲಿ ಬರ್ತವೆ, ಹೊರಗಡೆ ಇರ್ತವೆ. ನಾವು ಬಂದಿರೋದೇ ತಪ್ಪು, ಅವ್ರದೇ ಸರಿ ಅನ್ನಂಗೆ. ಅಂದ್ರೆ ನಾವು ಅವುಗಳ ಜಾಗನ ಆಕ್ರಮಿಸಿದೀವಿ ಅಂತ ಮಾಡ್ಕೊಂಡ್ ಬರ್ತಾ ಇದೀವಿ. ಹಂಗಾಗಿ ಅವು ನಮ್ ಜಾಗಕ್ಕೆ ಆಕ್ರಮಣ ಮಾಡ್ಕೊಂಡ್ ಈ ಬಾಗಿವಾಳು ಸುತ್ತಮುತ್ತ ಕಾಡು ಪ್ರಾಣಿಗಳ ಹಾವಳಿ ಜಾಸ್ತಿ ಇದೆಯಾ? ಹಂಗೆ ಚಿರತೆ ಒಂದೇ ಸರ್ ಇರೋದು, ಚಿರತೆ ತುಂಬಾ ಸರಿ ಸಿಕ್ಕೇವೆ ರೈತರಿಗೆ. ಆಮೇಲೆ ಈ ಕತ್ಕಿರ್ಬ ಅಂತ ಬರುತ್ತೆ ತೋಳ, ಅದೊಂದು ಸಿಗುತ್ತೆ ಅಷ್ಟೇ ಸರ್. ತುಂಬಾ ಏನ್ ಹಾನಿ ಮಾಡೋದಿಲ್ಲ. ಏನು ಕರುಗಳು, ದನ ಕರುಗಳು, ಸಣ್ಣ ಕರುಗಳು ತಿಂತವೆ, ನಾಯಿಗಳು ತಿಂತವೆ. ನಮ್ಮವನೇ ಒಂದೆರಡು ಸಾಕಿದ್ದವ ನಾಯಿ ತಿಂದ್ಬಿಟ್ಟು. ಇಲ್ಲಿ ನಿಮ್ಮನೆ ಹತ್ರಕ್ಕೆಲ್ಲ ಬರೋದಿದ್ಯಾ? ಇಲ್ಲೇ ಮನೆ ಮುಂದಕ್ಕೆಲ್ಲ ಬಂದು ಇದ್ದ ಸರ್. ಇಲ್ಲಿ ಕಟ್ಟಿದ್ನೆ ಒಂದ್ ನಾಯ ಹೇಳ್ಕೊಂಡು ತಿಂದಾಕಿತ್ತು. ಕೃಷಿ ಬದುಕು ಏನನ್ಸುತ್ತೆ ವೇಣುಗೋಪಾಲ್ ನಿಮ್ಗೆ? ತುಂಬಾ ತೃಪ್ತಿದಾಯಕವಾಯ್ತು ಸರ್. ಯಾಕೆಂದ್ರೆ ನಾವು ಇನ್ನೊಬ್ರು ಕೈ ಕೆಳ ಕೆಲಸ ಮಾಡೋದ್ಕಿಂತ ನಮ್ಮ ಸ್ವಯಾರ್ಜಿತವಾಗಿ ನಾವು ಮಾಡ್ಕೊಂಡು ನಾವೇ ರಾಜ ನಾವೇ ಮಂತ್ರಿ ನಾವೇ ಕೆಲಸಗಾರರು, ಆ ತರ ನನಗೇನೋ ಇದೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಚೆನ್ನಾಗಿದೆ ಕೃಷಿಲಿ. ಮನೆಯವರೆಲ್ಲ ಹೇಗೆ ಸಪೋರ್ಟ್ ಮಾಡ್ತಾರೆ ನಿಮ್ಮ ಕೃಷಿ ಬದುಕಿಗೆ? ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಸರ್, ಎಲ್ಲ ಬಂದು ಕೈ ಜೋಡಿಸ್ತಾರೆ, ಅವ್ರಿಗೆ ಕೈಲಾಗಿ ಕೆಲಸ ಮಾಡ್ತಾರೆ, ಈ ತರಕೆಲ್ಲ ಈ ತರಕ್ ಮಾಡು ಅಂತ ಹೇಳ್ತಾರೆ. ನಮ್ಮ ತಂದೆಯವ್ರು ಬಂದು ಹೇಳ್ಕೊಡ್ತಾರೆ ಹಿಂಗ್ ಮಾಡಿ ಹಂಗ್ ಮಾಡಿ ಅಂತ. ಆಮೇಲೆ ಲೇಬರ್ನು ಕರ್ಕೊತೀವಿ, ಲೇಬರ್ ಕರ್ಕೊಂಡು ಮಾಡ್ತೀವಿ. ಮನೆಯಲ್ಲಿ ಯಾರ್ಯಾರು ಇದ್ದೀರಾ ಮತ್ತೆ ಏನೇನು ಸಹಾಯ ಮಾಡ್ತಾರೆ? ನಮ್ಮ ತಂದೆ ತಾಯಿ, ನಮ್ಮ ಮಿಸ್ಸಸ್, ನನ್ನ ಮಗಳು ಮಗ, ಇಷ್ಟು ಜನ ಇದೀವಿ. ತಂದೆ ತಾಯಿ ಎಲ್ಲ ಚೆನ್ನಾಗಿ ಕೈ ಜೋಡಿಸ್ತಾರೆ. ನಿಮ್ ಶ್ರೀಮತಿ ಅವರು ಮನೆಯಲ್ಲಿ ಇದ್ಕೊಂಡು ಮನೆ ಕೆಲಸಗಳ ಜೊತೆಗೆ ನಿಮ್ಗೆ ಅಡುಗೆ ಊಟ ಈ ತರದೆಲ್ಲ ಮಾಡ್ಕೊಡ್ತಾರೆ? ಬಂದವರಿಗೆಲ್ಲ ಅಡುಗೆ ಊಟ ಅವರೇ ಮಾಡೋದು. ಕೃಷಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಏನೇನು ಸಾಧನೆ ಮಾಡಬೇಕು ಅಥವಾ ಇನ್ನೇನೇನು ಮಾಡಬೇಕು ಅಂತ ಹೇಳಿ ಗುರಿ ಇದೆ ನಿಮಗೆ? ಸರ್, ನನಗೆ ಯಥೇಚ್ಛವಾಗಿ ಬೆಳೆದು ಒಳ್ಳೆ ಇಳುವರಿ ಬೆಳೆದು ಒಂದು ಪ್ರಶಸ್ತಿ ತಗೋಬೇಕು ಅಂತ ತುಂಬಾ ಆಸೆ ಇತ್ತು ಸರ್. ಪ್ರಶಸ್ತಿ ಬಂದಿಲ್ಲ ಇದುವರೆಗೆ ನಿಮಗೆ? ಇಲ್ಲ ಸರ್. ಒಂದ್ಸರಿ ಬಾಬಣ್ಣ ಅಂತ ಹೇಳಿದ್ನಲ್ಲ, ಅವರು ತಾಲೂಕು ಮಟ್ಟದ ಕೃಷಿ ಪ್ರಶಸ್ತಿ ಐತೆ ಬಾ ಹೋಗೋಣ ಅಂತ ಕರೆದ್ರು. ಹಂಗ ಟೈಮಲ್ಲಿ ಏನೋ ಕೆಲಸ ಇತ್ತು ಹೋಗಕ್ಕಲ್ಲ, ಹಂಗಾಗಿ ನನಗೊಂದು ಪ್ರಶಸ್ತಿ ಬೇಕು ಸಿಗ್ಬೇಕು ಅಂತ ಆಸೆ. ಇಲ್ಲ, ಪ್ರಶಸ್ತಿಗೆ ಅರ್ಹವಾಗಿ ಕೆಲಸವನ್ನು ಮಾಡಿದಿರ, ಗುರುತು ಮಾಡ ಅಂತ ಕೆಲಸ ಆಗಿಲ್ಲ, ಮುಂದಿನ ದಿವಸಗಳಲ್ಲಿ ಗುರುತು ಮಾಡ್ತಾರೆ. ಯಾಕೆ ಅಂತ ಅಂದ್ರೆ ಎಲ್ಲೆಲ್ಲಿ ಯಾವ್ಯಾವ ಪ್ರತಿಭೆಗಳಿರುತ್ತೆ ಅಂತ ಹೇಳಿ ಗೊತ್ತಾಗೋದಿಲ್ಲ. ಅನೇಕ ಸಾರಿ ಪ್ರಶಸ್ತಿ ಬಂದವರೆಲ್ಲರೂ ಕೂಡ ಸಾಧಕರು ಅಂತ ಹೇಳಿ ಅಲ್ಲ, ಅದಕ್ಕಿಂತಲೂ ಮೀರದಂತ ಸಾಧನೆ ಮಾಡ್ರ ಅಂತ ಅವ್ರು ಇರ್ತಾರೆ, ಅವ್ರು ಬೆಳಕಿಗೆ ಬಂದಿರೋದಿಲ್ಲ. ಬೆಳಕಿಗೆ ತರ ಅಂತ ಪ್ರಯತ್ನ ನಾವೆಲ್ಲರೂ ಕೂಡ ಸೇರಿ ಮಾಡೋಣ. ನಿಮ್ಮ ಕೃಷಿ ಬದುಕು ಹೀಗೆ ಮುಂದುವರಿಲಿ ವೇಣುಗೋಪಾಲ್, ಮುಂದೆ ಇನ್ನೂ ಕೂಡ ಅಭಿವೃದ್ಧಿಯನ್ನ ಕಾಣಿ, ನೀವು ಚೆನ್ನಾಗಿ ಬೆಳೆದು ಇನ್ನೂ ಹತ್ತಾರು ಜನ ಯುವಕರಿಗೆ ನೀವು ಮಾದರಿ ಆಗಬೇಕು. ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನ ಬೇರೆಯವರು ಕೂಡ ಇನ್ನೂ ಹೆಚ್ಚಿನದಾಗಿ ತಿಳ್ಕೊಬೇಕು ಅಂತ ಹೇಳಿದ್ರೆ, ಕೃಷಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಮಾರ್ಗದರ್ಶನ ಸಲಹೆ ಬೇಕು ಅಂತ ಹೇಳಿದ್ರೆ, ನಿಮ್ಮನ್ನ ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ಮೊಬೈಲ್ ನಂಬರ್ ಕೊಡ್ಬೋದು 9834936744. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಇನ್ನೊಮ್ಮೆ ಹೇಳಿ. 9834936744. ಒಳ್ಳೆಯದು ವೇಣುಗೋಪಾಲ್ ಅವರೇ, ಇದುವರೆಗೆ ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನು ಬಹಳ ವಿವರವಾಗಿ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡ್ರಿ, ತಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ಇದುವರೆಗೆ ಹಿಂಗಾರು ಹಂಗಾಮಿನ ಆಲೂಗೆಡ್ಡೆ ಹಾಗೂ ಶುಂಠಿ ಬೆಳೆಯಲ್ಲಿನ ಅನುಭವ ಕುರಿತಂತೆ ಅರಸೀಕೆರೆ ತಾಲೂಕು ಬಾಗಿವಾಳು ಗ್ರಾಮದ ಯುವ ಪ್ರಗತಿಪರ ಕೃಷಿಕ ಬಿಜೆ ವೇಣುಗೋಪಾಲ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಮಾಲತಿ ಶರ್ಮಾ ಅವರ ಧ್ವನಿಯಲ್ಲಿರುವ ಪರಿಸರ ಗೀತೆಯನ್ನ. ಈ ಗೀತೆಗೆ ಸಾಹಿತ್ಯವನ್ನ ಒದಗಿಸಿದ್ದಾರೆ ಚಿಂತಾಮಣಿ ಕೊಡ್ಲೇಕೆರೆ. ಇಲ್ಲದ ಶಾಂತ ಸರೋವರ ಪರಮ ಸುಖೀ